ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಯಶಸ್ವಿ ಟ್ರಾನ್ಸ್ ಕೆಥೆಟರ್ ಅಯೋರ್ಟಿಕ್ ವಾಲ್ವ್ ಇಂಪ್ಲಾಂಟೇಷನ್ ಹೃದಯ ಶಸ್ತ್ರಚಿಕಿತ್ಸೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗದಲ್ಲಿ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿ, ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಕಾರ್ಯಕ್ರಮಗಳ ಕುರಿತು ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಡಾ ಎಸ್ ಸಿ ಸುಧೀಂದ್ರ ಅವರೊಂದಿಗೆ ಸಂದರ್ಶನ, ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ, ನಂತರ ಅರಳೀಕಟ್ಟೆ ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆ ಭಾಗವಹಿಸುತ್ತಾರೆ. ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಎಚ್ ಜೆ ಲಕ್ಷ್ಮಿ. ನಂತರ ಅರಕಲಗೂಡು ತಾಲೂಕಿನ ಮಗ್ಗೆಮನೆ ಪ್ಲಾಂಟೇಷನ್ನಲ್ಲಿ ಹಮ್ಮಿಕೊಂಡಿರುವ ಪ್ರಗತಿಪರ ರೈತರ ಸಭೆ ಕುರಿತು ಮಾಹಿತಿ ಭಾಗವಹಿಸುತ್ತಾರೆ. ಅರವಿಂದ ಭೂತನಕಾಡು ಚಿಕ್ಕಮಗಳೂರು, ಪ್ರಾಯೋಜಕರು ಹಸಿರು ಆರ್ಗ್ಯಾನಿಕ್ಸ್ ಮತ್ತು ಹಸಿರು ಕೃಷಿ ಪ್ರವಾಸೋದ್ಯಮ ಚಿಕ್ಕಮಗಳೂರು. ಚಿಕ್ಕಮಗಳೂರಿನ ಹಸಿರು ಆರ್ಗ್ಯಾನಿಕ್ಸ್ ಮತ್ತು ಹಸಿರು ಕೃಷಿ ಪ್ರವಾಸೋದ್ಯಮ ವತಿಯಿಂದ ಭಾರತದ ಅತಿದೊಡ್ಡ ಪ್ರಗತಿಪರ ಕೃಷಿಕರ ಸಭೆ 2026 ಮೇ ತಿಂಗಳಿನ 9 ಆಯೋಜನೆಗೊಂಡಿದೆ. ಅರಕಲಗೂಡು ತಾಲೂಕು ದೊಡ್ಡಮಗ್ಗೆಯ ಪ್ರಗತಿಪರ ಕೃಷಿಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಡಾ ಎಂಸಿ ರಂಗಸ್ವಾಮಿ ಅವರ ಮಗ್ಗೆಮನೆ ಪ್ಲಾಂಟೇಷನ್ನಲ್ಲಿ ಆಯೋಜನೆಗೊಂಡಿದೆ. ನೋಂದಣಿಗಾಗಿ ಸಂಪರ್ಕಿಸಿ 9000055337. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in. ಹಸಿರು ಇಂಧನ, ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ. ಆಲಿಸಿ ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಕಳೆದ 2 ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಾಸನದ ಜೈವಿಕ ಇಂಧನ ಉದ್ಯಾನ ಪ್ರಾಯೋಜನೆ ಮಾಡಿರುವ ಬಾನುಲಿ ಸರಣಿ ಕಾರ್ಯಕ್ರಮ ಹಸಿರು ಇಂಧನ ಪ್ರಸಾರವಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನ ಸಸ್ಯಗಳನ್ನು ಸಾಗುವಳಿ ಮಾಡುವುದು ಹೇಗೆ, ಈ ಇಂಧನವನ್ನು ಬಳಸುವುದು ಹೇಗೆ, ಹಾಗೆ ಇದರ ಬೇಸಾಯ ಕ್ರಮಗಳ ಕುರಿತಂತೆ ವಿವಿಧ ತಜ್ಞರು, ಅಧಿಕಾರಿಗಳು ಹಾಗೂ ರೈತರು ತಮ್ಮ ಅನುಭವಗಳನ್ನು ಈ ಸರಣಿ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಲಿದ್ದಾರೆ. ಈಗಾಗಲೇ 2 ಕಾರ್ಯಕ್ರಮ ಪ್ರಸಾರವಾಗಿದೆ. ಇಂದು 3 ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಕಾರ್ಯಕ್ರಮಗಳ ಕುರಿತಂತೆ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಡಾ ಎಸ್ಇ ಸುಧೀಂದ್ರ ಅವರ ಸಂದರ್ಶನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ರೈತ ಬಾಂಧವರೇ, ತಮ್ಮೆಲ್ಲರಿಗೂ ಗೊತ್ತು, ಕಾರ್ಯಕ್ರಮಕ್ಕೆ ಪೂರಕವಾಗಿ ಕಾರ್ಯಕ್ರಮ ಪ್ರಸಾರವಾದ ನಂತರ ಒಂದು ಪ್ರಶ್ನೆಯನ್ನು ಕೇಳ್ತೇವೆ. ಸರಿಯಾದಂತಹ ಉತ್ತರವನ್ನು ಬರೆದು ಕಳುಹಿಸುವ ನಮ್ಮ ಶ್ರೋತೃಗಳಿಗೆ ಲಾಟರಿ ಮೂಲಕ ಆಯ್ಕೆ ಮಾಡಿ ಒಬ್ಬ ವಿಜೇತರನ್ನ ಆಯ್ಕೆ ಮಾಡ್ತೇವೆ. ಈ ವಿಜೇತರಿಗೆ ಜೈವಿಕ ಇಂಧನ ಉದ್ಯಾನದವರು ಬಹುಮಾನವನ್ನು ನೀಡುತ್ತಾರೆ. ತಾವು ಆಸಕ್ತಿಯಿಂದ ಕಾರ್ಯಕ್ರಮವನ್ನು ಆಲಿಸಿ ಇದರ ಉಪಯೋಗವನ್ನು ಮಾಡಿಕೊಳ್ಳುವುದರ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರಿಯಾದಂತಹ ಉತ್ತರವನ್ನು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ಸೇರುವ ಹಾಗೆ ಕಳುಹಿಸಿಕೊಡಿ. ತಮಗೆ ಗೊತ್ತಿದೆ ನಮ್ಮ ವಿಳಾಸ. ನಿಲಯದ ನಿರ್ದೇಶಕರು, ಹಸಿರು ಇಂಧನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಾಮೆ ರಸ್ತೆ, ಹಾಸನ 573202 ಈ ವಿಳಾಸಕ್ಕೆ ಕಳುಹಿಸಿಕೊಡಿ. ಗಮನಿಸಿ ಇಂದಿನ ಕಾರ್ಯಕ್ರಮವನ್ನು ಆಲಿಸಿಕೊಳ್ಳಿ. ಕಾರ್ಯಕ್ರಮದ ಕಡೆಯಲ್ಲಿ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಸರಿಯಾದಂತಹ ಉತ್ತರವನ್ನು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಜೈವಿಕ ಇಂಧನ ಅಂತ ಅಂದರೆ ಏನು, ಜೈವಿಕ ಇಂಧನವನ್ನು ಜನಪ್ರಿಯ ಮಾಡುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಏನೆಲ್ಲ ಕೆಲಸವನ್ನು ಮಾಡ್ತಾ ಇದೆ, ಜೈವಿಕ ಇಂಧನವನ್ನು ಜನಸಾಮಾನ್ಯರು ಹೇಗೆ ಸದ್ಬಳಕೆಯನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ನಮಗೆ ಒಂದು ಸೌಭಾಗ್ಯ ಅಂತ ಹೇಳಿದರೆ ಜೈವಿಕ ಇಂಧನ ಮಂಡಳಿಯ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂತಹ ಎಸ್ಇ ಸುಧೀಂದ್ರ ಅವರು ಇದ್ದಾರೆ. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ನಮ್ಮ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಏನಿದೆಯೋ, ಇದು ಯಾವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪ್ರಾರಂಭವನ್ನು ಮಾಡಲಾಯಿತು? ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿಗೆ ಆಗಬೇಕು, ಯಾವ ಥರ ಕೆಲಸ ಆಗಬೇಕು, ಹೆಂಗೆ ಹೋಗಬೇಕು, ಈ ಬಯೋ ಎನರ್ಜಿ ಬಗ್ಗೆ ಫ್ಯೂಚರ್ ಏನಿದೆ. ನಾವು ಈಗ ತಾನೇ ಜರ್ಮನಿ ವಿಸಿಟ್ ಮಾಡಿದ್ವಿ. ವಿ ಸೈನ್ಡ್ MOU ಬಿಟ್ವೀನ್ DH ಫೋರ್ಟ್ಮನ್ ಯೂನಿವರ್ಸಿಟಿ ಇನ್ ಜರ್ಮನಿ. 4 ಯೂನಿವರ್ಸಿಟಿ MOU ಮಾಡ್ತೀವಿ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು 4 ಯೂನಿವರ್ಸಿಟಿ ಮಾಡ್ತೀವಿ. ಬಯೋ ಎನರ್ಜಿ ಬಗ್ಗೆ ಮುಂದಿನ ಕ್ರಮಗಳು ಏನು, 2007 ಇಸ್ವಿಲಿ ಏನು ನಡೀತು, ಪಾಲಿಸಿ ಮಾಡಿದ್ಮೇಲೆ ಏನೇನು ನಡೀತು ಅಂತ. ಪಾಲಿಸಿ ಮಾಡಿದ ಮೇಲೆ ಭಾಳ ಒತ್ತು ಕೊಟ್ಟು ಈ ಬಯೋಫ್ಯೂಯಲ್ ಪಾರ್ಕ್ಸ್ ಅಂತದ್ದು ಬಂದಿದೆ ಹಾಸನದಲ್ಲೇ, ಇದೆ ನಿಮ್ಮಲ್ಲೇ, ಅದು ಭಾಳ ಮುಖ್ಯವಾಗಿ ನಡೀತಾ ಇದೆ. ಹೌದು ಹೌದು. ಹೆಂಗೆ ನಡೀತಾ ಇದೆ, ಹೆಂಗೆ ನಡೀತಾ ಇದೆ, ಬೀಜಗಳು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಬಯೋಡೀಸೆಲ್ ಬಗ್ಗೆ ಮಾತಾಡಬೇಕು ಅಂದರೆ ಕರೆಕ್ಟಾಗಿ ಚೈನ್ ಸಿಸ್ಟಮ್ ಒಂದು ಬಂದ್ಬಿಟ್ರೆ ಇಟ್ ಕ್ಯಾನ್ ಬಿ ಗಿವನ್ ಟು ಎನಿ ಆಫ್ ದ ಪೆಟ್ರೋಲ್ ಇಂಡಿಯನ್ ಆಯಿಲ್ ಥರ ಅಂತ ಇವ್ರಿಗೆ ಕೊಡೋ ಅಂತ ಕೆಲಸ ಆಗಬೇಕು. ಯಾಕೆಂದರೆ ಮಧ್ಯದಲ್ಲಿ ನಾವೇನಾರು ಒಂದು ಮಾಡೋಕ್ಕೆ ಹೋಗಿ ಬಯೋಡೀಸೆಲ್ ಬಂಕ್ಸ್ ಓಪನ್ ಮಾಡಿ ಡೈರೆಕ್ಟಾಗಿ ಮಾಡೋಕೆ ಹೋದರೆ ಸ್ವಲ್ಪ ಕಷ್ಟಗಳಾಗುತ್ತೆ. ಆ್ಯಕ್ಚುಲಿ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ಒಂದೊಂದು ಬಯೋಡೀಸೆಲ್ ಪಂಪ್ಸ್ ಬರಬೇಕು ಅಂತ ಮಾಡಿಬಿಟ್ಟಿದ್ದೆ ನಾನು. ಆಗಲೇ ಅಪ್ಲಿಕೇಶನ್ಸ್ ಕೂಡ ರೆಡಿ ಇದೆ. ಅದ್ರ ಪ್ರಕಾರ DCಗಳು ಅವಕ್ಕೆ ಲೈಸೆನ್ಸ್ ಕೊಡಬೇಕು, ಹೆಂಗೆ ಪೆಟ್ರೋಲ್ ಬಂಕ್ಸ್ಗೆ ಕೊಡ್ತಾರೆ ಅದೇ ರೀತಿ ಬಯೋಫ್ಯೂಯಲ್ಸ್. ಹೌದು. ಆ ನಿಟ್ಟಿನಲ್ಲಿ ಭಾಳ ಒಳ್ಳೆ ಕೆಲಸ ಆಗಬೇಕು ಅಂದರೆ B100 ಅನ್ನೋ ಕ್ವಾಲಿಟಿ ಇದ್ದರೆ ದಟ್ ಡೀಸೆಲ್ ಕ್ಯಾನ್ ಬಿ ಯೂಸ್ ಡೈರೆಕ್ಟ್ಲಿ ಟು ವೆಹಿಕಲ್ಸ್. ಆ ಲಿಂಕ್ ಪ್ರಾಪರ್ ಆಗಿ ಸಿಗದಿರೋದ್ರಿಂದ ಸ್ವಲ್ಪ ಸ್ಲೋ ಆಗಿದ್ದೀನಿ. ಬಯೋ ಎನರ್ಜಿ ಡೆವಲಪ್ಮೆಂಟ್ ಬೋರ್ಡ್ 2007 ಏನು ಪ್ರಾರಂಭ ಆಯಿತು ಅವತ್ತಿಗೂ ಇವತ್ತಿಗೂ ಭಾಳ ಕೆಲಸ ಆಗಿದೆ. ಗಿಡಗಳು ನೆಟ್ಟಿರೋಂಥ ಕೆಲಸ ಆಗಿದೆ. ಹೌದು. ಆಮೇಲೆ ರೈತರು ಬೆನ್ನೆಲುಬು ಅಂತ ಹೇಳ್ತಾರೆ, ಸಂಗ್ರಹಣೆ ಮಾಡಿ ಅವರು ತೊಗೊಂಬಂದು ಅದರಿಂದನೂ ಅವ್ರಿಗೂ ಅನುಕೂಲ ಆಗಿರೋದು ಭಾಳ ವಿಚಾರಗಳಿವೆ. ತಾವು ಇತ್ತೀಚೆಗೆ ಜರ್ಮನಿ ದೇಶಕ್ಕೆ ಭೇಟಿ ಕೊಟ್ಟಿದ್ದೆ ಅಂತೇಳಿ ಹೇಳಿದ್ರಿ, ಅಲ್ಲಿ ಈ ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಕೆಲಸಗಳಾಗ್ತಾ ಇದ್ದಾವೆ, ಅಲ್ಲಿ ಹೇಗೆ ಜೈವಿಕ ಇಂಧನದ ಬಳಕೆಯನ್ನು ಮಾಡ್ತಾ ಇದ್ದಾರೆ? ರಿನ್ಯೂವಬಲ್ ಎನರ್ಜಿ ಕೂಡ ಭಾಳ ಒಳ್ಳೆ ಒತ್ತು ಕೊಟ್ಟಿದ್ದಾರೆ ಅವರು. ಅದೇ ರೀತಿ ಜೈವಿಕ ಇಂಧನಕ್ಕೂ ಭಾಳ ಒತ್ತು ಕೊಟ್ಟಿದ್ದಾರೆ. ಜರ್ಮನಿಯಲ್ಲಿ ತಾವು ನೋಡಬೇಕು ಸೋಲಾರ್ ಸಿಸ್ಟಮ್ಸ್ ಭಾಳ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಬಯೋಡೀಸೆಲ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಆ ಬಯೋಡೀಸೆಲ್ ಸಂಬಂಧಪಟ್ಟಿರೋ ವಿಚಾರಗಳು ನಾನು ಡಿಸ್ಕಸ್ ಮಾಡಿ ಇನ್ನೊಂದು ರೌಂಡ್ ಜರ್ಮನಿಗೆ ಹೋಗಬೇಕು ಅನ್ನೋದು ಮಾಡ್ತಾ ಇದೀವಿ ಪ್ಲ್ಯಾನು. ಅದೊಂದೇ ಅಲ್ಲ, ಬೇರೆ ಬೇರೆ ರಾಷ್ಟ್ರಗಳು ಎಲ್ಲಿ ಜೈವಿಕ ಇಂಧನ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ನಾವು ತಿಳ್ಕೊಬೇಕಾಗಿರೋದಿದೆ. ನಾವು ಅಲ್ಲಿ ವಿಸಿಟ್ ಮಾಡಿದ ತಕ್ಷಣ ಅಲ್ಲಿ ಆ ರಾಜ್ಯದ ಸಂಸದರು ನನ್ನ ಆಫೀಸ್ ಬಂದು ವಿಸಿಟ್ ಮಾಡ್ತಾರೆ. ಅವರೊಬ್ಬರೇ ಅಲ್ಲ, ಬೇರೆ ಬೇರೆ ದೇಶಗಳಿಂದ ಎಷ್ಟೋ ಜನ ನಮ್ಮ ಆಫೀಸ್ ಬಂದಿದ್ದಾರೆ, ಭೇಟಿ ಮಾಡಿದ್ದಾರೆ. ಏನೋ ಸ್ವಲ್ಪ ಸ್ಲೋ ಆಗ್ತಾ ಇದೆ, ಬಟ್ ಇನ್ ದ ಫ್ಯೂಚರ್ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ No. 1 ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಥರನೇ ನಮ್ಮದು ಒಂದು ಭಾಳ ಇಂಪಾರ್ಟೆಂಟ್ ಆಗಿ ಮಾಡಬೇಕು ಅನ್ನೋದು ಮಾಡ್ತಾ ಇದ್ದೀನಿ. ಈಗ ಬಯೋ ಎನರ್ಜಿ ವಿಚಾರನೇ ಇರ್ಬೋದು, ಅದು ನಡೆಸ್ಕೊಡ್ಬೇಕು ಮಾಡಬೇಕು ಅಂದರೆ ನಮ್ಮ ಗಿರೀಶ್ ಅವ್ರ ಕೋಆರ್ಡಿನೇಷನ್ ಮಾಡಬೇಕು. ಈಸ್ ಎ ಕೋಆರ್ಡಿನೇಟರ್ ಫಾರ್ BRIDC ಸೆಂಟರ್, ಈಸ್ ಎ ಕೋಆರ್ಡಿನೇಟರ್ ಫಾರ್ ಬಯೋಫ್ಯೂಯಲ್ ಪಾರ್ಕ್ ಅಂಡ್ ಈಸ್ ವರ್ಕಿಂಗ್ ಟುವರ್ಡ್ಸ್ ಎನರ್ಜಿ, ದಟ್ ಈಸ್ ಬಯೋ ಎನರ್ಜಿ. ಇದನ್ನೆಲ್ಲ ಹಾಕಬೇಕು ಅಂದಾಗ ನಮ್ಮ ಸರ್ಕಾರಕ್ಕೂ ಅವ್ರಿಗೆ ಕೊಡ್ತಾ ಇರೋಂಥ ಮಾರ್ಗದರ್ಶನ, ಅವ್ರು ಕೊಡ್ತಾ ಇರೋದಂಥ ಇದು ಎಲ್ಲ ಇಂಪಾರ್ಟೆಂಟ್. ತಾವು ಹೇಳಿದ್ರೆ ಸದ್ಯದಲ್ಲೇ ನಮ್ಮ ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ನೀತಿಯನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ, ಅದರಲ್ಲಿ ಜನಸಾಮಾನ್ಯರ ಪರವಾಗಿ ಏನು ನಿರೀಕ್ಷೆ ಮಾಡಬಹುದು? ಬಯೋಡೀಸೆಲ್ ಕೆರೋಸಿನ್ ಸಿಗೋತರ ಸಾಮಾನ್ಯ ಜನಕ್ಕೆ ಸಿಗಬೇಕು ಅನ್ನೋದು ಈಗಾಗಲೇ ನಮ್ಮ ಲಾ ಮಿನಿಸ್ಟರ್ ಕ್ಯಾಬಿನೆಟ್ ಡಿಸಿಷನ್ ಆಗಿರೋ ದಿನನೇ ಹೇಳ್ಬಿಟ್ಟಿದ್ದಾರೆ. ಅದು ನಮ್ಮ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಈ ಒಂದು ಇದಕ್ಕೆ ನೋಡಲ್ ಏಜೆನ್ಸಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ಇಟ್ ಈಸ್ ಎ ಅಫಿಷಿಯಲ್ ಗೆಜೆಟ್ ನೋಟಿಫಿಕೇಶನ್ ವಿಚ್ ಇಸ್ ಅವೈಲೇಬಲ್ ಇನ್ ಪಬ್ಲಿಕ್ ಡೊಮೈನ್. ಇಟ್ ಈಸ್ ಮೈ ಡ್ಯೂಟಿ ಆಲ್ಸೋ ಟು ಸೀ ದಟ್ ದಿಸ್ ಥಿಂಗ್ಸ್ ವಿಲ್ ಬಿ ಅವೈಲೇಬಲ್ ಟು ದ ಪೀಪಲ್ ಆಫ್ ಕರ್ನಾಟಕ. ಅವ್ರಿಗೆ ಕೂಡ ಅಂತ ವ್ಯವಸ್ಥೆ ಮಾಡಬೇಕು. ಇದೊಂದೇ ಅಲ್ಲ, ಬಯೋಮಾಸ್, ಬಯೋ ಬ್ರಿಗೇಡ್ಸ್, ಎಲ್ಲ ವಿಚಾರಗಳನ್ನು ಕಾಂಪ್ರೆಸ್ ಬಯೋಗ್ಯಾಸ್, ಇವೆಲ್ಲ ಬಹಳ ಇಂಪಾರ್ಟೆಂಟ್. 2019 ಒಂದು ಕಂಪ್ನಿ ಇಲ್ಲಿಗೆ ಕೊಟ್ಟಿದ್ದಾರೆ, ಅದು ಸ್ವಲ್ಪ ರಿಪೇರ್ ಆಗಬೇಕು, ನಡಿಬೇಕು. ಆ ಬಯೋಗ್ಯಾಸ್ ಅನ್ನೋ ಸಬ್ಜೆಕ್ಟೇ ಬಹಳ ದೊಡ್ಡ ವಿಚಾರ. ನಾನು ಎಂ ಬಿ ಪಾಟೀಲ್ ಅವ್ರು ಭೇಟಿ ಮಾಡಿದಾಗ ಅವ್ರಿಗೆ ಹೇಳಿದೆ, ನಿಮ್ಮಲ್ಲಿ ಇಂಡಸ್ಟ್ರಿಯಲ್ ಲೇಔಟ್ಸ್ ಏನು ಕೊಡ್ತಾ ಇದ್ದೀರಾ, ಅಲ್ಲಿ ಕಡ್ಡಾಯವಾಗಿ ಬಯೋಗ್ಯಾಸ್ದು ಪ್ಲಾಂಟ್ಸ್ ನಮ್ಮಿಂದನೇ ಮಾಡಿಸ್ಬೇಕು ಅಂತ ಹೇಳಿದ್ದೀನಿ. ಸೊ ನಮ್ಮಿಂದನೇ ಮಾಡಬೇಕು ಅಂದಾಗ ನಮ್ಗೆ ಒತ್ತು ಕೊಡಲೇಬೇಕಾ? ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಕಡೆಯಿಂದನೇ ಬಯೋಗ್ಯಾಸ್ ಇಂಡಸ್ಟ್ರಿಗೆ ತಲುಪಬೇಕು. ಹಂಗೆ ಹೌಸಿಂಗ್ ಮಿನಿಸ್ಟರ್ ಭೇಟಿ ಮಾಡಿದಾಗ, ಈಗಾಗಲೇ 1,000 ಮನೆಗಳು ಕೊಡಬೇಕು ಅಂತಿದ್ದಾರೆ ಬಿಲೋ ಪಾವರ್ಟಿ ಲೈನ್ ಇವ್ರಿಗೆ, ಆ 1,000 ಮನೆಗಳು ಕೂಡ ನಮ್ಮಿಂದ ಬಯೋಗ್ಯಾಸ್ ಕೊಡಬೇಕು, ಅಲ್ಲಿ ಆ ಜಾಗನೇ ಕೊಡಬೇಕಾಗತ್ತೆ ನಮ್ಗೊಂದು 1/2 ಎಕರೆ ದೇರ್ ಡೈಲಿ ಯೂಸೇಜ್, ದಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಗ್ಯಾಸ್, ಅಲ್ಲಲ್ಲೇ ಯೂಸ್ ಮಾಡಿ ಗ್ಯಾಸ್ ಕೊಡೋ ಥರ ವ್ಯವಸ್ಥೆ ಮಾಡೋದು ಅಂತ ಬಹಳ ದೊಡ್ಡ ವಿಚಾರದಲ್ಲಿ ನಡೀತಾ ಇದೆ. ಜನಗಳು ತಿಳಿಸೋಂಥ ಕೆಲಸ ನಮ್ಮ ಏನು ನಮ್ಮ ಆಸನದಲ್ಲಿ ನಡೀತಾ ಇದೆ. ಬಯೋಫ್ಯೂಯಲ್ ಪಾರ್ಕಲ್ಲಿ ದಿನಕ್ಕೆ ಸುಮಾರು ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ, ಸ್ಟೂಡೆಂಟ್ಸ್ ಬಂದು ಡೆಮಾನ್ಸ್ಟ್ರೇಷನ್ ಸೆಂಟ್ರಲ್ಲಿ ಏನು ನಡೀತಾ ಇದೆ, ಆಮೇಲೆ ಬಯೋಫ್ಯೂಯಲ್ ಪಾರ್ಕ್ ಹೆಂಗೆ ನಡೀತಾ ಇದೆ, ಯಾರು ಬಂದಾಗ ಈಗ ಒಂದು ಗಿಡ ನಡೆಸಿದ್ರು ಹತ್ರ ಗಿರೀಸ್ ಅವರು, ಒಳ್ಳೆ ಕಾರ್ಯಕ್ರಮಗಳು ನಡೀತಾನೆ, ಒಳ್ಳೆ ಸುಸಜ್ಜಿತವಾದ ಲ್ಯಾಬ್ ಕೂಡ ಇದೆ ಅಲ್ಲಿ. ಲ್ಯಾಬ್ ಬಗ್ಗೆ ಮಾತಾಡಬೇಕು ಅಂದ್ರೆ ಸೆಂಟರ್ ಆಫ್ ಎಕ್ಸಿಲೆನ್ಸಿ ಏನ್ ನಾನು ಬೆಂಗಳೂರಲ್ಲಿ ಮಾಡಬೇಕು ಅಂತಿದ್ರೆ, ಈಗ ಇವ್ರದೇನು ಪ್ರಪೋಸಲ್ ಇದೆ ಮನೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಯಾವ ರೀತಿ ಮಾಡಬೇಕು ಅನ್ನೋದು ಮುಂದಕ್ಕೆ ಹೋಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಜೈವಿಕ ಇಂಧನದಲ್ಲಿ ಏನಾದರೂ ಒಂದಷ್ಟು ನಾವು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೆನ್ನೆಲುಬು ನಮ್ಮ ಕೃಷಿಕರು. ಕೃಷಿಕರಿಗೆ ಈ ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಬೆಳೆದ್ರೆ ಮಾತ್ರ ನಾವು ಇಂಧನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಮಂಡಳಿಯಿಂದ ಕೃಷಿಕರಿಗೆ ಅನುಕೂಲ ಆಗುವಂತಹ ಹೊಸ ಹೊಸ ಕಾರ್ಯಕ್ರಮಗಳು ಏನಾದರೂ ಇದ್ದಾವೆ? ನಾನು ಬೆನ್ನೆಲುಬು ಅಂತ ಹೇಳ್ಬಿಟ್ಟೆ. ಹೌದು, ಅವ್ರಿಗೋಸ್ಕರನೇ ಮಾಡ್ತಾರೆ ಅಂತ ಕೆಲಸ. ಈಗಾಗಲೇ ಎಷ್ಟೋ ತರಬೇತಿ ಕೊಡ್ಕೊಡುವಂಥದ್ದು ನಮ್ಮ ಗಿರೀಶ್ ಅವರೇ ದೊಡ್ಡ ಪ್ರೋಗ್ರಾಮ್ ಮಾಡಿದ್ದು, ಅಲ್ಲಿನೂ ರೈತರನ್ನ ಕರೆಸಿ ಮಾತಾಡ್ಸಿದ್ದಾರೆ. ಸೊ ನಾವು ಎಷ್ಟೋ ಕಾರ್ಯಕ್ರಮಗಳಲ್ಲಿ ರಾಯಚೂರಿಗೆ ಹೋದಾಗ ಕೂಡ ತಿಂತನೆಯಲ್ಲಿ ಹಟ್ಟಿ ಗೋಲ್ಡ್ ಮೈನ್ಸ್ ಅಲ್ಲಿ ಜಾಗ ಕೊಟ್ಟಿದ್ದಾರೆ, 42 ಎಕರೆ ಜಾಗ ಇದೆ. ಆ ಜಾಗದಲ್ಲಿ ನಾವು ಸುಮಾರು ಗಿಡಗಳು ನೆಟ್ಟಿದ್ದೀವಿ. ಅಲ್ಲಿ ಅಷ್ಟೇ, ಫಾರ್ಮರ್ಸ್ ಫಸ್ಟ್ ಬಂದಿದ್ದಲ್ಲಿ ನಾನು ಬಂದೀನಿ ಅಂತ ಹೇಳಿದ ತಕ್ಷಣ ಎಷ್ಟೋ ಜನ ಫಾರ್ಮರ್ಸು, ಪಂಚಾಯಿತಿ ಸದಸ್ಯರು, ಅವರುಗಳು ಫಾರ್ಮರ್ಸೇ ಅಲ್ಲಿ, ಅವರುಗಳು ಬಂದು ಹೆಂಗೆ ಮಾಡ್ಬೋದು, ಯಾವ ರೀತಿ ಮಾಡ್ಬೋದು ಅಂತ ಡಿಸ್ಕಸ್ ಮಾಡ್ತಾರೆ. ಇವತ್ತು ಅಂದರೆ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಈಗ ಫಾರ್ಮರ್ಸ್ ಅಂದರೆ ಭಾಳ ಸಂತೋಷ ಆಗುತ್ತೆ. ಆ ಬೀಜಗಳು ಸಂಗ್ರಹಣೆ ಮಾಡೋದು, ಎನಿ TBOs ಆಲ್ಸೋ ದಟ್ ಶುಡ್ ಬಿ ಪ್ರಾಪರ್ಲಿ ಒಂದು ಸಂಗ್ರಹಣೆ ಮಾಡಿ ಅದನ್ನು ನಮಗೆ ತಂದುಕೊಟ್ಟು ಅವ್ರಿಗೆ ಆ ದುಡ್ಡು ಕೊಡೋ ಅಂಥದ್ದು, ಆ ದುಡ್ಡು ಏನು ಕೊಡ್ತೀವೋ ಅದಕ್ಕೆ ಅವರು ಇನ್ವೆಸ್ಟ್ ಮಾಡಿ ಡಬಲ್ ಮಾಡ್ಕೋಬೋದು. ಆ ರೀತಿ ಕೂಡ ಮಾತಾಡಿದ್ದೀವಿ ಅವರದ್ದು. ಚೈನ್ ಸಿಸ್ಟಮ್ ಕರೆಕ್ಟ್ ಆಗಿಬಿಟ್ರೆ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿಗೂ ಒಳ್ಳೆಯ ಹೆಸರು, ಆ್ಯಂಡ್ ದ ಪೀಪಲ್ ಆಫ್ ಕರ್ನಾಟಕ, ಇಟ್ ಮೇ ಬಿ ಫಾರ್ಮರ್ಸ್ ಆಲ್ಸೋ, ದೇ ವಿಲ್ ಯೂಸ್ ದೀಸ್ ಆಸ್ ಬಯೋಡೀಸೆಲ್ ಟು ದ ಸೇಮ್ ಟ್ರ್ಯಾಕ್ಟರ್ಸ್, ಅವರು ಯೂಸ್ ಮಾಡ್ತಾರೆ ಟ್ರ್ಯಾಕ್ಟರ್ಗಳಿಗೆ, ಅಲ್ಲೂ ಕೂಡ ಬಳಕೆ ಮಾಡಬಹುದು. ಕೋಆರ್ಡಿನೇಟರ್ ಗಿರೀಶ್ ಅವರು ಇದನ್ನು ನಂಬಿದ್ದೆ, ಅವರು 30% ಬ್ಲೆಂಡಿಂಗ್ ಅಲ್ಲಿ ಮಾಡ್ತಾ ಇದ್ದಾರೆ. B100 grade ಇದ್ರೆ ದಟ್ ಗ್ರೇಡ್ ಆಫ್ ದ ಬಯೋಡೀಸೆಲ್, ಇಫ್ ಇಟ್ ಈಸ್ B100 ದಟ್ ಕ್ಯಾನ್ ಬಿ ಯೂಟಿಲೈಸ್ಡ್ ಡೈರೆಕ್ಟ್ಲಿ ಟು ವೆಹಿಕಲ್ಸ್. ಕಡೆಯದಾಗಿ ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಆಕಾಶವಾಣಿಯ ಕೇಳುಗರಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮಂಡಳಿಯ ಅಧ್ಯಕ್ಷರಾಗಿ? ನಾವು ಏನೋ ಜೈವಿಕ ಇಂಧನ ಅಭಿವೃದ್ಧಿ ಮಾಡಬೇಕು ಅಂದರೆ ಟೀಮ್ ವರ್ಕಲ್ಲಿ ನಾವೇನು ಕೆಲಸ ಮಾಡ್ತಾ ಇದ್ದೀವಿ, ನಾನಾಗಿರ್ಬೋದು, MD ಆಗಿರ್ಬೋದು, ನಮ್ಮ ಸಿಬ್ಬಂದಿ ವರ್ಗದವರಿರ್ಬೋದು, ಅವ್ರಿಗೆಲ್ಲ ಒಟ್ಟಿಗೆ ತೊಗೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದರಿಂದನೇ ಇವತ್ತು ನಾನು ಜರ್ಮನಿಗೆ ಕೂಡ ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಅದು ಸರ್ಕಾರ ಕೂಡ ನಮ್ಮ ಜೊತೆ ಇರೋದ್ರಿಂದ ಜನಗಳಿಗೆ ಏನು ಅನುಕೂಲ ಮಾಡಬಹುದು ಅಂತ ನಿಟ್ಟಿನಲ್ಲಿ ಸರ್ಕಾರ ಕೂಡ ಬದ್ಧವಾಗಿದೆ. ಅದಕ್ಕೆ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಬದ್ಧವಾಗಿರ್ತದೆ. ಬಯೋಡೀಸೆಲ್ ಆಗಿರ್ಬೋದು, ಎಥನಾಲ್ ಇರ್ಬೋದು, ಕಾಂಪ್ಲೆಕ್ಸ್ ಬಯೋಗ್ಯಾಸ್ ಆಗಿರ್ಬೋದು, ಯಾವುದೇ ವಿಚಾರದ ಇದ್ರೂ ಕೂಡ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ವಿಲ್ ಬಿ ದ ಫಸ್ಟ್ ಪ್ಲೇಸ್ ಟು ಎನ್ಕರೇಜ್ ಎವ್ರಿಥಿಂಗ್, ನಮ್ಮ ಹಾಸನ ಜನಗಳಿಗೂ ಕೂಡ, ಆಮೇಲೆ ಫಾರ್ಮರ್ಸ್ ಕೂಡ. ಒಳ್ಳೆಯದು ಸರ್, ತಾವು ನಮ್ಮ ಹಾಸನ ಆಕಾಶವಾಣಿ ಕೇಂದ್ರಕ್ಕೆ ಬಂದು ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಜೈವಿಕ ಇಂಧನವನ್ನು ಪರಿಚಯಿಸುವ ನಿಟ್ಟಿನಲ್ಲಿ, ಜನಪ್ರಿಯಗೊಳಿಸುವ ನಿಟ್ಟಿನಲ್ಲಿ, ಹೆಚ್ಚೆಚ್ಚು ಬಳಕೆಯನ್ನು ಮಾಡುವ ನಿಟ್ಟಿನಲ್ಲಿ ಏನೆಲ್ಲ ಕೆಲಸವನ್ನು ಮಾಡ್ತಾ ಇದೆ, ಮುಂದಿನ ದಿವಸಗಳಲ್ಲಿ ಇನ್ನೂ ಎಷ್ಟು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೆ, ಅದನ್ನು ನಮ್ಮ ಜನರು ಮತ್ತು ಕೃಷಿಕರು ಹೇಗೆ ಸದ್ಬಳಕೆಯನ್ನು ಮಾಡಿಕೊಳ್ಳಬೇಕು ಅನ್ನುವಂಥ ವಿಚಾರಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ತಮಗೆ ಹಾಗೂ ತಮ್ಮ ಆಕಾಶವಾಣಿಯ ಮೇಲಿನ ಪ್ರೀತಿಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಇದುವರೆಗೆ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಕಾರ್ಯಕ್ರಮಗಳ ಕುರಿತಂತೆ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಇ ಸುಧೀಂದ್ರ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದ್ರಲ್ಲ ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನ ಉದ್ಯಾನ ಮಡೆನೂರಿನ ಪಕ್ಷಿ ನೋಟದ ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಬಾಲಕೃಷ್ಣಗೌಡ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ರೈತ ಬಾಂಧವರೇ, ತಾವೆಲ್ಲರೂ ಈಗ ಆಸಕ್ತಿಯಿಂದ ಕುತೂಹಲದಿಂದ ಕಾಯುತ್ತಿರುವ ಸಮಯ, ನಾವು ಕಳೆದ ವಾರ ಕೇಳಿದ್ದಂತಹ ಪ್ರಶ್ನೆ, ಭೂಮಿಗೆ ಅತಿ ಹೆಚ್ಚು ಫಲವತ್ತತೆ ಕೊಡುವ ಜೈವಿಕ ಇಂಧನದ ಮರ ಯಾವುದು ಅನ್ನೋ ಪ್ರಶ್ನೆಯನ್ನು ಕೇಳಿದ್ವಿ. ಅದಕ್ಕೆ ಸರಿಯಾದಂತಹ ಉತ್ತರ ಹೊಂಗೆ ಮರ. ಸಾಕಷ್ಟು ಜನ ಸರಿ ಉತ್ತರವನ್ನು ಬರೆದು ಕಳುಹಿಸಿದ್ರಿ. ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ಸೇರಿ ಅದರಲ್ಲಿ ಲಾಟರಿ ಮೂಲಕ ಆಯ್ಕೆಯಾದಂತಹ ವಿಜೇತ ಶ್ರೋತೃವಿನ ಹೆಸರನ್ನು ಈಗ ಪ್ರಕಟ ಮಾಡ್ತಿದ್ದೇವೆ. ವಿಜೇತ ಶ್ರೋತೃ ಹೆಚ್ ಆರ್ ರುದ್ರಸ್ವಾಮಿ, ಕಣದಾಳು, ಹೊಸ ಬಡಾವಣೆ, ಕೋಟೆ, ಚಿಕ್ಕಮಗಳೂರು. ರುದ್ರಸ್ವಾಮಿ ಅವರಿಗೆ ಅಭಿನಂದನೆಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮಕ್ಕೆ ಪೂರಕವಾದಂತಹ ಪ್ರಶ್ನೆ ಹೀಗಿದೆ, ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಯಾವಾಗ ಪ್ರಾರಂಭವಾಯಿತು? ಈ ಕುರಿತಂತೆ ಎಸ್ ಇ ಸುಧೀಂದ್ರ ಅವರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಕಾರ್ಯಕ್ರಮವನ್ನು ಆಲಿಸಿದಿರಿ, ಉತ್ತರ ತಮಗೀಗ ತಿಳಿದಿದೆ. ಮತ್ತೊಮ್ಮೆ ಪ್ರಶ್ನೆಯನ್ನು ಗಮನಿಸಿಕೊಳ್ಳಿ, ಬಯೋ ಎನರ್ಜಿ ಡೆವಲಪ್ಮೆಂಟ್ ಬೋರ್ಡ್ ಯಾವಾಗ ಪ್ರಾರಂಭವಾಯಿತು? ನಿಮ್ಮ ಸರಿಯಾದಂತಹ ಉತ್ತರಗಳನ್ನು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ವಿಳಾಸ ತಮಗೆ ಗೊತ್ತೇ ಇದೆ. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, ನಿಲಯದ ನಿರ್ದೇಶಕರು, ಹಸಿರು ಇಂಧನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಮೆ ರಸ್ತೆ, ಹಾಸನ 573202, ಈ ವಿಳಾಸಕ್ಕೆ ಬರುವ ಬುಧವಾರದ ಒಳಗಾಗಿ ನಮ್ಮನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇದುವರೆಗೆ ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು, ಹಾಸನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಅರಳೀಕಟ್ಟೆ, ಕೃಷಿ ವಿದ್ಯಮಾನಗಳನ್ನು ಆಧರಿಸಿದ ಮಾತುಕಥೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಜೆ ಲಕ್ಷ್ಮಿ. ಕೇಳಿ ಕಾರ್ಯಕ್ರಮ ಅರಳೀಕಟ್ಟೆ. ಈ ಬಿಸಿಲಿನಾಗೂ ಕೂಡ ನಾವು ಹೆಂಗೆ ಮನೆನಾಗೆ ತಂಪಾಡ್ಕೊಂಡಿರ್ತೀವೋ ಹಂಗೆ ನಮ್ಮ ದನಕರುಗಳಿಗೂ ಹೊಸಿ ತಂಪಾಗಿರೋ ತರ ನೋಡ್ಬೇಕಾಗಿತ್ತು. ಈಗ ಒಂದು 15 ದಿನ ಒಂದು ತಿಂಗಳ ಹಿಂದೆ ಅಣೆಯ ಸಿಕ್ತಾ ಹೇಳ್ತಾ ಇದ್ದ, ಹೊಂಗೆ ಹಾಕಂದಿದ್ರೆ ಹೊಸಿ ನಿಂಗೆ ಅನುಕೂಲ ಆಗೋದು ಅನುಕೂಲ ಆಗೋದು ಅಂತ ಹೇಳಿ ಅಂತ. ಆದ್ರೂ ಅದು ಏನು ತಕ್ಷಣಕ್ಕೆ ಬರೋಂಥದ್ದು ಅಲ್ವಲ್ಲ. ಹಂಗೆ ಈಗ ಹೊಸಿ ನಂದು ದನ ಕರುಗಳಿಗೆಲ್ಲ ಹೊಸಿ ನೀರು ನಡುಪೆಲ್ಲ ಚೆನ್ನಾಗಿ ನೋಡಿ ಮಾಡ್ತಾ ಇದ್ದೀನಿ. ಕಾಯಿಲೆ ಪಾಯಿಲೆ ಬರ್ದಂಗೆ ಏನಾದ್ರು ಹೊಸಿ ಅದಕ್ಕೆ ಔಷಧಿ ಪೌಷ್ಧಿ ಎಲ್ಲ ಕೊಡಿಸ್ಬೇಕಲ್ಲ. ಹಂಗಾಗಿ ಇತ್ತೀಚೆಗೆ ಏನಾದರೂ ಸರ್ಕಾರದಿಂದ ಏನಾದ್ರು ಅವ್ಕೆ ಏನಾದ್ರು ಔಷಧಿ ಪೌಷ್ಧಿ ಕೊಡ್ತಾವ್ರ ಅಂತ ಕೇಳೋಣ ಅಂತ ಅನ್ಕೊಂಡಿದ್ದೆ. ಪುರ್ಸೊತ್ತಾಗಿದ್ರೆ ಬಾಯಿ ಹೋಗ್ಬಾರ್ದು ನಾನು ನಿಮ್ಮ ಕಡೆಗೆ ಹಂಗಂತೀಯಾ ಅಲ್ವಾ? ಅಣ್ಣಯ್ಯ ಶಕ್ರಣ್ಣ ನೋಡು, ಲಕ್ಷ್ಮಕ್ಕನೂ ಕರ್ಕ ಬಂದಿದ್ದೀನಿ. ಈಗ ಲಕ್ಷ್ಮಕ್ಕನೂ ಇತ್ತೀಚೆಗೆ ಹೊಸಿ ಬಹಳ ಆಸಕ್ತಿ ಈ ದನ ಪನ ಸಾಕ್ಬೇಕು, ಕುರಿ ಮತ್ತೆ ಕೋಳಿ ಪಾಳಿ ಎಲ್ಲ ಸಾಕ್ಬೇಕು, ಸಮಗ್ರ ಕೃಷಿ ಮಾಡ್ಬೇಕು ಅಂತ ಅವ್ಳಿಗೂ ಬಹಳ ಆಸೆ ಬಂದ್ಬಿಟ್ಟೈತಂತೆ. ಅದಕ್ಕೆ ಹಿಂಗೆ ಕರ್ಕ ಬಂದೆ. ನೀನು ಕಳೆದ ವಾರ ಸಿಕ್ತಾಗ ಹೇಳಿ ನೆನಪಾಯ್ತು, ಈ ಹೊಂಗೆ ಮರ ಹಾಕಂದಿದ್ರೆ ಈ ಕೊಟ್ಟಿಗೆ ಪಟ್ಟಿಗೆ ಆಗಾಗ ರಿಪೇರಿ ಮಾಡೋದು ತಪ್ಪದು ಅಂತ ಹೇಳಿ ಅಂತ. ಆದ್ರೆ ಏನ್ ಮಾಡ್ತೀಯ, ಅದೇ ಒಂದೇ ಸಲ ಬರೋಂತದಲ್ವಲ್ಲ, ಒಂದು 4-5 ವರ್ಷ ಬೇಕು ಚೆನ್ನಾಗಿ ಎತ್ತರಕ್ಕೆ ಬೆಳಿಬೇಕು ಅಂತಂದ್ರೆ. ನೀನು ಹೇಳದ್ ನೋಡಿದ್ರೆ ಶಂಕರಣ್ಣ, ಅಳಬೇಕು ಮಾಡ್ಬೇಕು ಒಂದು ಗೊತ್ತಾಗಲ್ಲ. ಅಲ್ಲ ನೀನು ಫಸ್ಟ್ ಯಾವ್ದಾರು ಒಂದ್ ಮಾಡು, ಫಸ್ಟ್ ಫಸ್ಟ್ ನಗಾಡ್ಬಿಡು ಆಮೇಲೆ ಬೇಕಾರು ಅಂತ ಅಂತ ಒಳಸಕ್ ರೆಡಿ ಇದೆಯಾ ನಿನ್ನ. ಅಲ್ಲ ಅಲ್ಸೋದು ಅಂತಂದ್ರೆ ನನ್ ಕಷ್ಟ ನೋಡಿ ಹೇಳ್ತಿ ಅಂತ ತಂಗಂದೆ. ಅಲ್ಲ ಹಂಗಲ್ಲ, ನೀನ್ ಹೇಳ್ದಲ್ಲಪ್ಪ ಒಂದ್ ಮಾತು ಹೇಳ್ದಲ್ಲ, ದನಕರ ಸಾಕಕ್ ಬಾರಿ ಆಸಕ್ತಿ ನಮ್ ಲಕ್ಷ್ಮಕ್ಕಂಗೆ ಅಂತ ಅಂತ ಅನ್ಕೊಂಡು. ಆಸಕ್ತಿ ಯಾರಿಗಿಲ್ಲ ಹೇಳು, ಕರ್ಕಂಬ ಯಾರು ಅದು ದಿಟ್ಟ ಆಸಕ್ತಿ ಎಲ್ಲಾರ್ಗು ಐತೆ. ಮಾಡಕ್ಕೆ ಸಾಕರಿಲ್ಲ, ಸಾಕರಿಲ್ಲ, ಹಂಗಾಗಿರೋದು ಪರಿಸ್ಥಿತಿ. ಇವತ್ತು ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ಬಿಡ್ತು ಅಂತ ಅಂದ್ರೆ ಶಂಕರಣ್ಣ, ಈಗ ದನ ಕರುಗಳನ್ನ ಕೊಟ್ಟಿಗೆಲ್ಲಿ ಇಲ್ದಂಗೆ ಇವತ್ತು ನಾವು ಆರಂಭ ಮಾಡ್ತಿದ್ವಿ ನೋಡು. ಹೌದು, ಯಾವ ತರದ ಆರಂಭ ನಮ್ದು ಅಂದ್ರೆ ಈಗೆಲ್ಲ ಮೆಕ್ಯಾನಿಕಲ್ ಲೈಫ್ ಅಂತಂತಾರಲ್ಲ, ಹಂಗೆ ಬರೀ ಟ್ರ್ಯಾಕ್ಟರ್ ಇಂದ ಉಳ್ಮೆ. ಸೌಂಡ್ ಮಾಡ್ತದೆ ಅಂತ ನೋಡಿದ್ರೆ ಬರೀ ಒಂದೇ ಒಂದ್ ಮಿಷನ್, ಒಬ್ಬ ಜನ, ಯಾವ ಎತ್ತು ಬೇಡ, ಆರು ಬೇಡ, ಏನು ಬೇಡ. ಮೊದ್ಲು ಈಗ ಸಸಿ ನೆಡೋ ಬಂದು ಶಂಕರಣ್ಣ, ಹೌದು, ಆಮೇಲೆ ದೊಡ್ಡ ದೊಡ್ಡ ಸಸಿಗಳನ್ನ ನೆಡಕ್ಕೆ ಗುಂಡಿ ತೆಗೆಯುವ ಬಂದು, ಆಮೇಲೆ ಕಳೆ ತೆಗಿಯಕ್ ಬಂದು, ಈಗ ಪಾತಿ ಮಾಡುವ ಬಂದ ಮತ್ತೆ ನೋಡ್ ಮತ್ತೆ. ಬೇಸ್ಗೆನಲ್ಲಿ ಪಾತಿ ಮಾಡ್ಕೊಂಡು ನೀರ್ ಕೊಡ್ಬೇಕಲ್ಲ, ಅದಕ್ಕೆ ಪಾತಿ ಮಾಡೋ ಬಂದ್ಬಿಟ್ಟ ಮತ್ತೆ ತಗೊಂಡೋಗ್ಬಿಟ್ಟು ನಾವು ಕಳೆ ಹೊಡಿತೀವಲ್ಲ ಹಂಗ ಹಿಡ್ಕೊಬಿಟ್ರೆ ಸುತ್ತಲೂ ಅದೇ ಪಾತಿ ಮಾಡ್ಬಿಡ್ತೀವಿ. ಬೇಸ್ಗೆ ಅಂತ ಅಂದ್ರೆ ಗುಣಿ ಮಾಡ್ಲೇಬೇಕು. ಆಳು ಕಾಳು ಸಿಕ್ಕಲ್ಲ ಕಣಪ್ಪ, ಅವ್ರಿಗೆ ಕೊಡೋ ದುಡ್ಡೇ ಮಿಷನಿಗೆ ಕೊಡೋದು ಅಂತೂ ನೀನ್ ಹೇಳೋದು. ಒಟ್ಟರೆ ಮಿಷಿನ್ ಕೆಲಸ ಮಾಡ್ಕೊಂಡು ಒಂದ್ ಮಾಡ್ಲೇಬೇಕು, ಕೃಷಿ ಬಿಟ್ಟಿರ್ತಕ್ಕ ಆಗ್ತದ. ಇಲ್ಲ ಇಲ್ಲ ಇಲ್ಲ ಅಣ್ಣಯ್ಯ, ನಾನು ಅದನ್ನ ಈಗ ಲಕ್ಷ್ಮಕ್ಕಂಗೆ ಹೇಳ್ತಾ ಇದ್ದೆ. ಹುಸಿ ಈ ನಮ್ಮ ದನಗಳಿಗೆ ಈ ಎತ್ತುಗಳಿಗೆ ಹುಸಿ ಏನಾರು ಸರ್ಕಾರದಿಂದ ಲಸಿಕೆ ಪಸಿಕೆ ಕಾರ್ಯಕ್ರಮ ಏನಾರು ಐತೆ ಹಂಗೆ ಕೇಳೋಣ ಅಂತ ಅನ್ಕೊಂಡು ಕರ್ಕ ಬಂದೆ. ಅದ್ ಹೇಳ್ತೀನಿ ಶಂಕರಣ್ಣ, ನೀವಿಬ್ರು ಮಾತಾಡೋದ್ ಕೇಳಿ ನನ್ಗೆ ಏನ್ ಅನಿಸ್ತು ಅಂತ ಅಂದ್ರೆ, ಇತ್ತೀಚೆಗೆ ಹೊಸ ಹೊಸ ಕಾನ್ಸೆಪ್ಟ್ ಗಳು ಯಾವ್ಯಾವ ಬಂದ್ಬಿಟ್ಟವೆ. ಈಗ ಭೂಮಿ ರಹಿತ ಕೃಷಿ ಗೊತ್ತಾ ನಿಂಗೆ? ಅಂದ್ರೆ ಭೂಮಿನೇ ಇಲ್ದಾನೆ ಕೃಷಿ ಮಾಡಬಹುದು ಅಂತ. ಲ್ಯಾಂಡ್ ಲೆಸ್ ಅಗ್ರಿಕಲ್ಚರ್ ಅಂತ ಹೇಳ್ಬಿಟ್ಟು, ಲ್ಯಾಂಡ್ ಲೆಸ್ ಅಗ್ರಿಕಲ್ಚರ್ ಹೆಂಗೆ ಅಂತ ಅಂತ ಅಂದ್ರೆ, ಹೈಡ್ರೋಪೋನಿಕ್ಸ್ ಅಂತ ಕೇಳಿದ್ದಿಲ್ಲಪ್ಪ. ಹೈಡ್ರೋಪೋನಿಕ್ಸ್ ಅಂತ ನೀರಿದ್ರೆ ಸಾಕು, ನೀರಿದ್ರೆ ಸಾಕು, ಮನೆಯಲ್ಲಿ ಬೆಳ್ಕೊಳ್ಳೋದು, ಜೋಳ ಎಲ್ಲ ಇರ್ತಾವಲ್ಲ ಮೇವು ಬೆಳೆಯ ಅಂತದ್ದು, ಆಯ್ತಾ. ಇನ್ನ ನೀನು ಜೇನುಪಾನ ಸಾಕ್ಬೇಕು ಅಂತ ಅಂದ್ರೆ ಅದಕ್ಕೇನು ಜಮೀನ್ ಬೇಕಾಗಿಲ್ಲ, ನಿನ್ ಮನೆ ಮೇಲ್ಗಳಾದ್ರೂ ಇಟ್ಕೋಬಹುದು, ಮನೆ ಮುಂದ್ಗಡಲಾದ್ರೂ ಇಟ್ಕೋಬಹುದು, ಪೆಟ್ಟಿಗೆ ಇರ್ಬೇಕಷ್ಟೇ, ಪೆಟ್ಟಿಗೆ ಇಟ್ಕೊಳಕ್ಕೆ ಒಂದ್ ಜಾಗ ಸಿಕ್ಕಿದ್ರೆ ಸಾಕು. ಈಗೆಲ್ಲ ಹೆಂಗೆ ಅಂತ ಅಂತ ಅಂದ್ರೆ, ಬೇಕಾದ್ರೆ ದುಡ್ಡು ಕೊಡ್ತೀವಿ ಬಂದ್ಬಿಟ್ಟು ಪೆಟ್ಟಿಗೆ ಇಟ್ಟೋಗಿ ಅಂತ ಹೇಳೋ ಅಂತ ಜನಗಳು, ಆಯ್ತಾ. ಈಗ ಮೊನ್ನೆ ಇಲ್ಲೆಲ್ಲೋ ಹೋಗಿದ್ದೆ ಶಂಕರಣ್ಣ ನಾನು, ಬೇಲೂರು ಕಾನಹಳ್ಳಿ ಅದು ಇದು ಅಂತ ಅನ್ಕೊಂಡು ಅರೆಹಳ್ಳಿ ಕಡೆಕೆಲ್ಲವ, ಅಲ್ಲಿ ಹೇಳ್ತಾ ಇದ್ರು ವರ್ಷ ವರ್ಷ ಕರೆಸ್ತೀನಿ ನಾನು ಕಾಪಿಗೆ ಅಂತ ಹೇಳ್ಬಿಟ್ಟು. ಅಂದ್ರೆ ಪೆಟ್ಟಿಗೆ ಇಡೋರ್ನ, ಪೆಟ್ಟಿಗೆ ಇಡೋರ್ನೇ, ಒಂದು 150-200 ಪೆಟ್ಟಿಗೆ ತಗೊಂಬಂದ್ಬಿಡ್ತಾರಂತೆ ಇಷ್ಟು ತಿಂಗಳು ಅಂತ ಇಟ್ಕೊಳ್ಳೋದು, ಇಷ್ಟು ತಿಂಗಳು ಇಟ್ಕೊಂಡು ಇಷ್ಟು ದುಡ್ಡು ಅಂತ ಕೊಡ್ತಾರ ಅವ್ರು ಬಾಡಿಗೆಗೆ. ಬಾಡಿಗೆಗೆ ತಗೊಂಡೋಗೋದು ಅಂತ ಜೇನ್ ಕುಟುಂಬ ಪೆಟ್ಟಿಗೆ ಇದ್ರೆ ಸಾಕು, ನೀನು ಅದರಲ್ಲೂ ದುಡಿಮೆ ಮಾಡ್ಬೋದು. ಹಿಂಗೆ ಈ ತರದ ಕೃಷಿಗಳಾದ್ವಾ. ಈಗ ಇನ್ಮೇಲೆ ಬೇಕಾದ್ರೆ ಎತ್ತು ರಹಿತ ಕೃಷಿ, ಆಯ್ತಾ, ಹಸುರಹಿತ ಕೃಷಿ, ಕಣರಹಿತ ಕೃಷಿ. ಕಣ ಯಾರು ಮಾಡ್ತಾರ ಈಗ? ರೋಡಿಗೆ ಹಾಕದಾಗೈತೆ. ರೋಣಗಲ್ ರಹಿತ ಕೃಷಿ, ಆಮೇಲೆ ಈ ಹುಲ್ಲು ಬಡಿತಾ ಇದ್ದು ನೋಡು ಮೊದಲು, ಈಗಿಲ್ಲ, ಒಕ್ಕಣೆ ರಹಿತ ಕೃಷಿ, ಒಕ್ಕಣೆ ರಹಿತ ಕೃಷಿ. ಈಗ ಒಕ್ಕಣೆ ಅಂತ ಅಂತಂದ್ರೆ ಕಣನೆ ಮಾಡಕ್ಕಿಲ್ಲ ಅಂತ ಅಂದ್ರೆ ಯಾವ ತರ ಒಕ್ಕಣೆ ಮಾಡ್ತಾರ ಲೆಕ್ಕ? ಮೊದ್ಲು ಕಣ ಅಂತ ಅಂದ್ರೆ ದೇವ್ರ ಕಂಡ ಕಾಣರೋದು, ಊಟದ ತಟ್ಟೆ ಕರೆಕ್ಟ್ ಆಗಿ ಇಟ್ಕೊಳ್ಳೋರೋ ಇಲ್ಲೋ ಶಂಕರಣ, ಆದ್ರೆ ಕಣ ಮಾತ್ರ ಚೆನ್ನಾಗಿರೋದು. ಕಣ ಮಾತ್ರ ಚಪ್ಪಲಿನ ಹಾಕೊಂಡು ಹೋಗ್ತಿತ್ತಿಲ್ವಲ್ಲ ಹಂಗೆ. ಇನ್ನು ಏನೇನ್ ಬತ್ತೋ ಗೊತ್ತಿಲ್ಲ ಶಂಕರಣ, ಇನ್ನು ಏನೇನ್ ನೋಡ್ಬೇಕು ನಾನು ನಿನ್ನೊಮ್ಮೆ ಏನೇನ್ ಅನುಭವಿಸ್ಬೇಕು ಗೊತ್ತಿಲ್ಲ. ನಮ್ ಕಾಲಕ್ಕೆ ಮುಗಿತದ್ ಬಿಡು, ಅದೆಲ್ಲ ಅನುಭವಿಸ್ಬೇಕಷ್ಟೇ. ಅದ ನಾವು ಇನ್ನೇನು ಮಾಡಂಗಿಲ್ಲ, ಕೃಷಿ ಇರ್ಬೇಕಲ್ಲ, ಕೃಷಿ ಇರ್ಬೇಕು, ಉಳಿಸ್ಕೋಬೇಕಾದ ಅಲ್ಲ, ಅದು ಉಳಿಲೇಬೇಕು. ನೀನ್ ಯಾವ್ದಿಲ್ದಿದ್ರು ನಡೀತದೆ ಲಕ್ಷ್ಮಕ್ಕ? ಕೃಷಿ ಬೇಕು. ಕೃಷಿ ಇಲ್ಲ ಅಂತ ಅಂತಂದ್ ನೀನ್ ಹೆಂಗ್ ಬದುಕಾಟ್ತಾನೆ? ಈಗ ಏನ್ ಬೇಕಾದ್ರೂ ತರಬಹುದು, ಅನ್ನ ತರಕಾಯ್ತದ? ತರಕಾಯ್ತದ, ಹೆಚ್ಚಿನ ಮಾಡಕ್ಕಾಗಲ್ಲ, ಡೌನ್ಲೋಡ್ ಮಾಡಕ್ಕಾಗಲ್ಲ, ಆಯ್ತಾ. ಹಂಗಾಗಿ ಕೃಷಿ ಅನ್ನೋದು ಉಳ್ಕೊಳ್ಳೇಬೇಕು, ಕೃಷಿ ಉಳ್ಸಕ್ಕೆ ಇವೆಲ್ಲ ಬತಾವೆ ಅಂತ ನನಗೆ ಅನ್ನಿಸ್ತದೆ. ಯಾಕೆ ಅಂತ ಅಂತಂದ್ರೆ ಈಗ ಕೃಷಿ ಕೆಲಸ ಮಾಡೋ ಅಂತಾರು ಕಡಿಮೆ ಆದ್ರು, ಆಮೇಲೆ ಕೃಷಿ ಸ್ವಲ್ಪ ಯಾವಾಗ್ಲೂ ದುಬಾರಿ, ಖರ್ಚು ಜಾಸ್ತಿ ಆಗ್ತದೆ, ನಮ್ಗೆ ಇದು ಬರಕ್ಕಿಲ್ಲ ಅಂತೇಳಿ ಹೇಳೋರು ಎಲ್ಲ. ಇತ್ತೀಚೆಗೆ ಏನ್ ತಂತ್ರಜ್ಞಾನ ಬಂದೋಯ್ತೋ ಅದು ತಪ್ಪು ಅಂತ ಹೇಳಕ್ಕಿಲ್ಲ ಲಕ್ಷ್ಮಕ್ಕ. ಅಂದ್ರೆ ಪರಿವರ್ತನೆ ಅನ್ನೋದು ಹೆಂಗಾಯ್ತದೆ ಅನ್ನೋದಕ್ಕೆ ನಾನು ಹೇಳೋದಿಲ್ಲ. ಆಮೇಲೆ ಬಳಸ್ಕೊಳಕ್ಕೂ ಗೊತ್ತಿರ್ಬೇಕು. ಈಗ ಸಣ್ಣ ಪುಟ್ಟ ಜಮೀನ್ ಇಟ್ಕೊಂಡು ಅಯ್ಯೋ ಏನ್ ಮಾಡೋದು ಅಂತ ಹಾಳೆ ಬಿಟ್ಬಿಡ್ತಾರೆ. ಈಗ ನೋಡಿ ನೀನ್ ಹೇಳ್ದಂಗೆ ಈ ತಂತ್ರಜ್ಞಾನ ಬಳಸ್ಕೊಂಡ್ರೆ ಒಂದ್ ಎಕರೆ ಜಮೀನಲ್ಲೂ ಏನಾದ್ರೂ ಮಾಡ್ಬೋದಾ? ಆಮೇಲೆ ಈ ಕೃಷಿ ಪರಿಕರಗಳು ಯಾವಿರ್ತಾವೋ ಲಕ್ಷ್ಮಕ್ಕ, ಇವೆಲ್ಲದ್ನು ಭಾರಿ ಒಂಥರ ದೇವ್ರ ಪೂಜೆ ಮಾಡ್ದಂಗ್ ಮಾಡೋರೆಲ್ಲಾನು. ಹೇಗ್ಲಾಗ್ಬಹುದು, ನೊಗ ಆಗ್ಬಹುದು, ಹಲ್ಬೆ ಆಗ್ಬಹುದು, ಮರ ಆಗ್ಬಹುದು, ಪ್ರತಿಯೊಂದು ಪೂಜೆ ಮಾಡೋರು. ಈಗ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಶಂಕರ ಗೊತ್ತೇ ಇಲ್ಲ. ಈಗ ನೇಗಲ್ ಅಂತ ಅಂದ್ರೆ ಏನು ಅಂತ ಗೊತ್ತೇ ಇಲ್ಲ, ನೊಗ ಅಂತ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅದ್ ಯಾವ್ದಕ್ ಬಳಸ್ತಾ ಇದ್ರು ಅಂತ ಹೇಳಿ ಗೊತ್ತಿಲ್ಲ ಅಂತ. ಇವೆಲ್ಲ ಒಂಥರ ನಶಿಸಿ ನಶಿಸಿ ನಶಿಸಿ ಹೋಯ್ತಾವಲ್ಲ, ಒಂದ್ ಬಂದಂಗ ಒಂದ್ ಬಂದಂಗೆ ಏನೋ ಹಳೆ ನೀರ್ನ ಹೊಸ ನೀರ್ ಬಂದು ಅಂತ ಅಂತಾರಲ್ಲ, ಹಂಗೆ ಈ ಬದಲಾವಣೆ ಅನ್ನೋದು ಹೆಂಗಾಯ್ತಾ ಇರ್ತದೆ ಅಂತ ಹೇಳ್ಬಿಟ್ಟು. ಈಗ ಈ ತುಂಡ್ಗೋಲು ಒಡ್ಗೋಲು ಅಂತ ಇದಾವು, ಗೊತ್ತಾಯ್ತಲ್ಲೋ ಗೊತ್ತಿಲ್ಲ ಆಯ್ತಾ, ಗೊತ್ತಾ ತುಂಡ್ಗೋಲು ಗೊತ್ತಾ ನಿಂಗೆ? ನಮ್ಗೆಲ್ಲ ಯಾಕೆ ಗೊತ್ತು ಅಂತ ಅಂದ್ರೆ ವರ್ಷಕ್ಕೊಂದ್ಸರಿಯ ಹುಲ್ ಬಡಿಯಕ್ ಮಾತ್ರ ಬಳಸ್ತಾರೆ, ಇನ್ನು ವರ್ಷ ಪೂರ್ತಿ ಬಳಸ್ತಿದ್ ನಮ್ ಹೊಡಿಯಕ್ಕೆ ತುಂಡ್ಗೋಲು ಮಾತ್ರ ಎಲ್ಲಾನು ಕಟ್ಟಿಟ್ರ ಎರಡು ಇಟ್ಕೊಂಡಿರೋ ಕನ್ಶಂಕರಣ ಯಾಕೆ ಅಂತ. ಬಾರ್ಕೋಲ್ ಮಾಮೂಲಿ ಇರೋದು, ಬಾರ್ಕೋಲ್ ತಕ್ಷಣ ಸಿಕ್ತಿರಲ್ಲ, ತುಂಡ್ಗೋಲ್ ಆದ್ರೆ ಸರಿ ಯಾಕೆಂದ್ರೆ ತುಂಡ್ಗೋಲ್ಗೆ ಮಾತ್ ಕೇಳ್ತಿದ್ದಾರೆ ನಾವು ಅಂದ್ರೆ ಹೊಸಿ ಏಟ್ ಬೀಳದ ಅದಲ್ಲೇ. ಹಂಗೆ ಅವೆಲ್ಲ ಒಂಥರ ಈಗ ಮರೆಯಾಗಿ ಮರೆಯಾಗಿ ಹೋಯ್ತಾವೆ, ಅವೆಲ್ಲ ಒಂದೊಂದು ಇಟ್ಕೊಂಡ್ರೆ ಒಳ್ಳೇದು ಅಲ್ಲ, ಅದು ನೆನಪಿಗಾರ ಇಟ್ಕೊಂಡಿರ್ಬೇಕು ನೆನಪಿಗಾರವೆ. ಹೌದೌದು, ಯಾಕಂದ್ರೆ ನೀನು ಕಳ್ದಪ್ಪ ಈ ಆಯುಧ ಪೂಜೆ ಹಬ್ಬದಾಗ ಸಿಕ್ತಾಗ ಹೇಳಿದ್ದು ನೆನಪು, ಯಾಕಂದ್ರೆ ಏನು ಕೃಷಿಗೆ ಹಿಂದಿನವ್ರು ಬಳಸ್ತಾ ಇದ್ದಿತ್ತು ಮತ್ತೆ ನಾವು ಬಳಸಿದ ಸಾಮಾನ್ಯ ಅಲ್ಲವ, ನೀನ್ ಅಟ್ಟದಾಗೆ ನೀಟಾಗಿ ಮಡಗಿದ್ಯಾ ಮತ್ತೆ ಹಬ್ಬ ಟೈಮಲ್ಲಿ ಲಕ್ಷ್ಮಕ್ಕ ಹಣೆ ಅವನ್ನೆಲ್ಲ ತೆಗೆದು ನೀಟಾಗಿ ಒರೆಸಿ ಧೂಳುಪಾಳು ತೆಗೆದು ತೊಳೆ ಅಂತವಿದ್ರೆ ತೊಳೆದು ಎಷ್ಟು ನೀಟಾಗಿ ಪೂಜೆ ಮಾಡ್ತಾನೆ ಅಂತಂದ್ರೆ, ಈಗ ಕೆಲವೊಂದು ಬಳಸ್ತಾ ಇಲ್ಲ ಆದ್ರೂ ನೆನಪಿಗಾರು ಮಡಿಕೊಂಡು ಅದನ್ನೇ ನೋಡ್ಕೊಂಡು ಈ ಎಂತದ್ದು ಮಿಷನ್ ಎಲ್ಲ ಬರ್ತದೆ ಡಿಸೈನ್ ಮಾಡ್ತಾರಲ್ಲ ನೋಡ್ಕೊಂಡು ಅದ್ರಲ್ಲಿ ಹೆಂಗ್ ಆಗ್ತಿತ್ತು ಅನ್ನೋದನ್ನ ಡಿಸೈನ್ ಮಾಡ್ಕೊತಾರೆ, ಟೆಕ್ನಿಕ್ ಮಾಡೋದು. ಈಗ ಅನಯ ಹೇಳ್ದಂಗೆ ಈಗ ಇದು ಪರಿವರ್ತನೆ ಆಯ್ತೈತಾನೆ, ಪರಿವರ್ತನೆ ಸಿಕ್ಕಾಪಟ್ಟೆ ಪರಿವರ್ತನೆ, ಜಗದ ನಿಯಮ ಉಪಕಳನ ಈ ಮಟ್ಟಕ್ಕೆ ಕಷ್ಟವೇ. ಅದು ನನಗೆ ಒಂದೊಂದ್ಸರಿ ಅನ್ನಿಸ್ತಾ ಇರ್ತದೆ ಶಂಕರಣ್ಣ, ಹಿಂದೆಲ್ಲವ ನೋಡು ನಮ್ಮ ಕಾಲದಲ್ಲಿ ಪರಿವರ್ತನೆ ಐತಲ್ಲ ಭಾರಿ ನಿಧಾನಕ್ಕೆ ಆಯ್ತಾ ಆಯ್ತಾ. ಮೊದ್ಲು ಲ್ಯಾಂಡ್ ಲೈನ್ ಫೋನ್ ಎಲ್ಲ ಇರುವ, ಆಮೇಲೆ ನಮ್ಮನೆಗೆ ಬಂದು ಆಯ್ತಾ, ಆಮೇಲೆ ಈ ಮೊಬೈಲ್ ಗಳು ಬಂದಿದ್ದು, ಮೊಬೈಲ್ ಬಂದಿದ್ದು ಅದರಲ್ಲಿ ನಾವು ಸಿಕ್ಕಾಪಟ್ಟೆ ನೋಡಿದ್ ಬಿಡು, ಈ ಕೀ ಸೆಟ್ ಅಂತೆ ಹ್ಯಾಂಡ್ ಸೆಟ್ ಅವಂತ ಇವಂತೆ ಅಂತ ಅನ್ಕೊಂಡು ಈಗ ಸ್ಮಾರ್ಟ್ ಫೋನ್ ಬಂದಿದ್ದೀವಿ. ಸ್ಮಾರ್ಟ್ ಈಗ ಆಂಡ್ರಾಯ್ಡ್ ಆಂಡ್ರಾಯ್ಡ್ ಕಾಣ್ತದೆ, ಕೂತ್ಕೊಂಡು ಸುಮ್ಮನೆ ಉಚಿತ ಇರೋದು ಬೆಳಗಿಂದ ಸಾಯಂಕಾಲದವರೆಗೂ ಸವಿತ. ಅದಕ್ಕಾಗಿ ಎಷ್ಟೋ ಜನ ನಮ್ಮ ಕಲ್ಯಾಣಿಯ ಈ ಮೊಬೈಲ್ ಬಳಸಿ ಬಳಸಿ ಬಳಸಿ ಈಗ ನಮ್ಮ ಸರ್ಕಾರದವರು ಇತ್ತೀಚೆಗೆ ಪ್ರತಿಯೊಂದಕ್ಕೂ ಈಗ ಹೆಬ್ಬೆಟ್ ಕೊಡ್ಬೇಕು ಹೆಬ್ಬೆಟ್ ಕೊಡ್ಬೇಕು, ಬಯೋಮೆಟ್ರಿಕ್ ಅಂತಾರಲ್ಲ ಕೆಲವ್ರದ್ದು ಬರಕ್ಕೆಲ್ಲ ಬೀಳು ಸೊಸೈಟಿಗೆ ಹೋದ್ರೆ ಬೆರಳು ತಿಕ್ಕಿ ತಿಕ್ಕಿ ಟವಲ್ ತಗೊಂಡು ವರ್ಸಿ ವರ್ಸಿ ಓದುತ್ತಿರ್ತಾರೆ ಹೌದು. ಕಾರಣ ಏನ್ ಹೇಳು? ಮೊಬೈಲ್ ತಿಕ್ಕಿರೋದು. ಆಮೇಲೆ ನೋಡ್ತೀವಿ ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ರೇಡಿಯೋ ಕೆಲವ್ರ ಮೇಲೆ ಇರ್ತಾ ಇತ್ತು, ಕೆಲವ್ರ ಮೇಲೆ ಇರ್ತಾ ಇರಲಿಲ್ಲ. ಎಷ್ಟು ದೊಡ್ಡದು ಪೆಟ್ಟಿಗೆ, ದೊಡ್ಡ ಪೆಟ್ಟಿಗೆ ಇದ್ದಂಗೆ ಅದಕ್ಕೂ ಬಾಕ್ಲು. ಆಮೇಲೆ ರೇಡಿಯೋ ಬಂತು ಶಂಕರಣ್ಣ, ರೇಡಿಯೋ ಬಂದಾದ್ಮೇಲೆ ವೈಟ್ ಅಂಡ್ ಬ್ಲಾಕ್ ಟಿವಿ ಬಂತು, ಅದು ಒಂದ್ ಪೆಟ್ಟಿಗೆನೆ ಹೌದು ಆಯ್ತಾ. ಅದಾದ್ಮೇಲೆ ಕಲರ್ ಟಿವಿ ಬಂತು ಆಯ್ತಾ. ಕಲರ್ ಟಿವಿ ಬಂದಾದ್ಮೇಲೆ ಅವೆಂತವೋ ಎಲ್ಇ ಡಿ ಟಿವಿ ಅಂತೆ, ಇಡಿ ಟಿವಿ ಅಂತೆ, ಸ್ಮಾರ್ಟ್ ಟಿವಿ ಅಂತೆ ಅಂತ ಅನ್ಕೊಂಡ್ ಬಂದ್ಕೊಂಡು ಈಗೇನ್ ಒಳ್ಳೆ ಸ್ಲೇಟ್ ಇದ್ದಂಗೆ ಇರ್ತವೆ, ದೊಡ್ಡ ಸ್ಲೇಟ್ ಅಂತ ಅನ್ಕೋಬಹುದು. ನಮ್ಮ ಸ್ಕೂಲಲ್ಲೆಲ್ಲ ಬೋರ್ಡ್ ಇರ್ತಿರ್ತದಲ್ಲ, ಅದೇ ಅದ್ರಲ್ಲಿ ಅರ್ಧ ಇರ್ತವೆ. ಈಗ ಹೋಮ್ ಥಿಯೇಟರ್ ಅಂತ ಮಾಡ್ಕೋತಾರಲ್ಲ. ಒಂದೇನು ಅಂತ ಅಂದ್ರೆ ಶಂಕರಣ, ಖುಷಿ ಸಂಗತಿ ಏನು ಅಂತ ಅಂದ್ರೆ ಇವೆಲ್ಲನೂ ಎಂಜಾಯ್ ಮಾಡಿದ್ವಿ ನಾವು. ರೇಡಿಯೋನು ಎಂಜಾಯ್ ಮಾಡಿದ್ವಿ, ವೈಟ್ ಅಂಡ್ ಬ್ಲಾಕ್ ಎಂಜಾಯ್ ಮಾಡಿದ್ವಿ, ಕಲರ್ ಟಿವಿ ಕಲರ್ ಟಿವಿನು ಮಾಡಿದ್ವಿ. ವೈಟ್ ಅಂಡ್ ಬ್ಲಾಕ್ ಟಿವಿ ಆದ್ರೆ ಈಗಿನ ಮಕ್ಕಳಿಗೆ ಅವು ಇರ್ಲಿಲ್ಲ. ನೋಡು ಫೋನ್ ಅಂತ ಅಂದ್ರೆ ಏನು ಅಂತ ಹೇಳ್ತೀವಿ ನಾವು, ಲ್ಯಾಂಡ್ ಲೈನ್ ಯಾವ್ದು, ಕೀ ಸೆಟ್ ಯಾವ್ದು ಅಂತ ಎಲ್ಲ ಹೇಳ್ತೀವಿ. ಈಗಿನ ಕಾಲದ ಮಕ್ಳು ಕೇಳು ಫೋನ್ ಅಂದ್ರೆ ಇದೊಂದು ಹಳೇದು ನೋಡಿಲ್ಲ ಏನಿಲ್ಲ. ಹಂಗಾಗಿ ನಮ್ಗೆ ಸ್ವಲ್ಪ ಅನುಭವ ಜಾಸ್ತಿ, ಅನುಭವ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡುತ್ತೆ. ನಮ್ಮ ಹಿರಿಯರಿಂದ ತಿಳ್ಕೊಂಡ್ವಿ, ನಮ್ಮ ಮಕ್ಕಳಿಂದ ಕಲಿತಾ ಇದೀವಿ. ತಲೆಮಾರು ಹೋದ್ರಪ್ಪ ಇವೆಲ್ಲ ಮರ್ತೆ ಹೋಗುತ್ತೆ ಅಲ್ಲ, ಮರ್ತೋಗದಂತೂ ದಿಟ. ಈಗಲೇ ಆಗ್ಲಿ 75 ಭಾಗ ಮರ್ತ್ಕೊಂಡವ್ರೆ, ಇನ್ನೊಂದು 25 ಭಾಗ ಅಲ್ಲಿ ಇಲ್ಲಿ ಐತೆ. ಅದು ಅತ್ಲಾಗ ಇನ್ನ ನಮ್ ಕಾಲಕ್ಕೆ ನೀನ್ ಹೇಳ್ದಂಗೆ ಮುಕ್ತಾಯ ಸಮಾರಂಭ ಅಷ್ಟೇ ಅಷ್ಟೇ. ನೋಡಿ ಇರೋ ಮೂರು ಚಂದಲೆ ತುಂಡ್ಗೋಲು ಅಂದ್ರೆ ಏನು ಅಂತ ಗೊತ್ತಿಲ್ಲ. ಲಕ್ಷ್ಮಕ್ಕಂಗೆ ಆಯ್ತಾ ಅಂದ್ರೆ ಅದರಲ್ಲಿ ಅದು ತಿನ್ನಿಲ್ಲ ಕಣ್ಣ. ಹೌದು, ಜಾಣೆ ಆಗಿರೋದ್ರ ನಿನಗೆ ಬರೀ ಮಾತಿನ ಪೆಟ್ಟು ಅಷ್ಟೇ. ಅಂದ್ರೆ ಕಣದ ಕೆಲಸ ಮಾಡಿಲ್ವಲ್ಲ ಅಣ್ಣ, ಹಂಗಾಗಿ ಅವಳಿಗೆ ಕೋಲಿಂದ ಐಡಿಯಾ ಇಲ್ಲ. ಎತ್ತಿಗೆ ಹೋಗ್ತಿತ್ತು ಅದಕ್ಕೆಲ್ಲ ಗೊತ್ತಿರೋದು ನಿನಗೆ, ನಿಮ್ಮ ಅಪ್ಪ ಬಳಸ್ತಿದ್ದು ಬಾರ್ಕೋಲ್ ಅನ್ನಿಸ್ತದೆ ನಿನ್ಗೆ ಹೊಡಿಯಕ್ಕೆ. ನಾವು ಬಾರ್ಕೋಲ್ಗೆಲ್ಲ ಮಾತು ಕೇಳ್ತೀವಿ, ಅದು ಏನು ಕೆಂತ ಇರಲಿಲ್ಲ. ಅಂದ್ರೆ ನೀನ್ ಹೇಳ್ದಂಗ್ ತುಂಡ್ಗೋಲ್ ಅಲ್ಲಿ ಬಿಟ್ರೆ ನನ್ ಮೇಲೆ ಅದಕ್ಕೆ ಎದ್ರಕೊಂಡು ಬಾರ್ಕೋಲ್ ಅಲ್ಲಿ ಬಿಟ್ಟು. ಈಗ ಆಗ್ಲೇ ಹೊಸಿ ಹಂಗೆ ತಡೆದ್ ಬಿಟ್ಟೆ ನೀನು ನಮ್ಮ ನೆನಪಾಯ್ತಾವಲ್ಲ ಶಂಕರಣ್ಣ ದಿಟ್ಟ. ಈಗ ಹಂಚ್ಕೊಳ್ಳೋದೇ ಅಲ್ಲ, ಈಗ ನಾನು ನಿನ್ನೆ ಮಾತಾಡ್ಕೋಬೇಕು, ಮಕ್ಳಿಗೆ ಹೇಳಿ ಅರ್ಥ ಆಗಲ್ಲ, ಅರ್ಥ ಆಗಲ್ಲ. ಆಮೇಲೆ ನಿಮ್ದು ಎಂತದಿದು ಕಥೆಯೇ ಸುಮ್ನೆ ಹೋಗಿ ಆ ಕಡೆಗೆ ಅಂತ ಬರ್ತದೆ ಅಂತವೆ ಅಲ್ಲ, ಏನು ಗೊತ್ತೇ ಇರಕ್ಕಿಲ್ವಲ್ಲ. ಈಗ ಅಣೆ ಹೇಳ್ದಂಗೆ ನೋಡು, ಮೊದ್ಲು ಈಗ ಬರೀ ಈ ಫೋನಿನ ವಿಷಯದಾಗ ಅಣೆಯ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ಕೇಳ್ಕ. ಮೊದ್ಲು ಈ ಕಾರ್ಡ್ಲೆಸ್ ಅನ್ನೋದೇ ಗೊತ್ತಿತ್ತಿಲ್ಲ, ಎಲ್ಲರದ್ದು ಲ್ಯಾಂಡ್ ಲೈನ್ ಸೆಟ್ ಅಲ್ಲೇ ಒಂದ್ ಮೂಲೆಯಲ್ಲಿ ಬಿದ್ದಿರೋದು. ಇನ್ನೊಂದ್ ಮನೆಗೆ ಯಾವ್ದೋ ಮನೆಗೆ ಹೋದಾಗ ಒಸಿ ಹೆಂಗೆ ಶ್ರೀಮಂತ್ರ ಪಾಮಂತ್ರ ಮನೇಲಿ ಅಲ್ಲೆಲ್ಲೋ ನಿಂತ್ಕ ಮಾತಾಡ್ತಿರೋರು, ಕೇಳಿದ್ರೆ ಕಾರ್ಡ್ಲೆಸ್ ಕಾರ್ಡ್ಲೆಸ್ ಅನ್ನೋರು. ಆಮೇಲೆ ಆತರ ಈ ತರ ಇದ್ದು ಎಲ್ಲ ಸ್ಮಾರ್ಟ್ ಫೋನ್ ಎಲ್ಲ ಬರಕ್ ಶುರು ಆಗ್ತಾರೆ ನೋಡಿ ಹೆಂಗ ಆಯ್ತು ಅಂತ ಕತೆ ಅಂತೇಳಿ. ಅದನ್ನ ಕಂಡು ಈಗ ನಾನು ಅದೇ ಅನ್ಕಂದೆ, ಈಗ ಇರೋ ಅಲ್ಪ ಸ್ವಲ್ಪದಲ್ಲಿ ಹೆಂಗ ಹೊಸಿ ಸುಮಾರಿಗೆ ನಾವು ಹಳೆದನ್ನು ನೋಡಿದೀವಿ, ಹೊಸದ ಅನುಭವಿಸ್ತಾ ಇದೀವಿ. ಕಾರ್ಡ್ಲೆಸ್ ಅಂದಾಗ ನೆನಪಾಯ್ತು ಶಂಕರಣ್ಣ ನಂಗೆ, ಕಾರ್ಡ್ಲೆಸ್ ಆದ್ಮೇಲೆ ಎಂತವ ಕಿವಿಗೆಲ್ಲ ಹಾಕೊಂಡ್ ಮಾತಾಡೋ ಬಂದ್ವಲ್ಲಪ್ಪ. ಅವಾಗ ಒಂದ್ಸರಿ ಮೈಸೂರ್ಗೆ ಹೋಗ್ಬಿಟ್ಟಿದ್ದೀನಿ ನಾನು, ಏನೊಂದು ಅಮ್ಮ ಔಟ್ಪಾಡ್ಗಳು ಮಾತಾಡ್ಕೊಂಡು ಹೋಯ್ತವಳೆ, ಓ ತಲೆ ಕೆಟ್ಟಿರ್ಬೇಕೆಲ್ಲೋ ಆಕೆ ಮಾತಾಡ್ಕೊಂಡು ಹೋಯ್ತವಳೆ ಅಂತ ನಾನ್ ಅನ್ಕತ್ತೀನಿ. ಬರೀ ನೋಡ್ರಿ ಹಿಂಗ್ ಅಂತೇಳಿ ಇದ್ಯಾಕೆ ಕಿವಿ ಹಿಂಗ್ ಅಂತೇಳಿ ಅಂತಾರ, ಅಲ್ಲೊಂದು ಗೋಲಿ ಹಿಂಗ್ ಇವೆಲ್ಲ ಬಾರಿ ಕಷ್ಟ ಬಿಡುವ ಶಂಕರಣ್ಣ, ಇವೆಲ್ಲ ನಮ್ಗೆಲ್ಲ ಹಾಕಲ್ಲ ಕಷ್ಟ, ಜೊತೆಗೆ ಸಹಿಸಕ್ ಹಾಕಲ್ಲ, ನಮ್ಗೆ ಇಷ್ಟನ್ನು ಹಾಕಲ್ಲ ಸಹಿಸಕ್ಕೂ ಹಾಕಲ್ಲ. ಹಂಗಾಗಿ ಈಗ ನಾನ್ ಹೇಳಿತ್ತೋಣಯ್ಯ ಆಗ್ಲಿಂದ ನೋಡಿ ಬಂದಾಗ್ಲಿಂದ ಹೇಳ್ತಾನೆ ಇದೀನಿ, ಸರ್ಕಾರದ ಯಾವ್ದಾದ್ರು ಕಾರ್ಯಕ್ರಮ ಆಯ್ತಾ ನಮ್ಮ ದನಕರುಗಳಿಗೆ ಅಂತಂತೇಳಿ ಹೊಸಿ ಔಷಧಿ ಪೌಷ್ಟಿ ಹಾಕ್ಸಕ್ಕೆ ಅಂತ ಕೇಳ್ತಾ ಇದೀನಿ. ನೀನು ತಡಿ ತಡಿ ತಡಿ ಅಂತಿದ್ಯಾ, ಬರೀ ಹಳೆ ಕಾಲದ ಫೋನ್ ಹೇಳ್ತಾ ಕೂತ್ಕೊಂಡೆ ಅಂದ್ರೆ ಫ್ಲಾಶ್ ಬ್ಯಾಕ್ ಹೊಂಟೋಗ್ಬಿಟ್ವಲ್ಲ. ಓಲ್ಡ್ ಇಸ್ ಗೋಲ್ಡ್ ಅಲ್ವಾ? ಹೌದೌದು. ಅಂದ್ರೆ ಇದು ಮಾತಾಡ್ತಾನೆ ಇದ್ರೆ ಅಣ್ಣಯ್ಯ, ಇದು ಮುಗಿಯದ ಅಧ್ಯಾಯ. ಈ ಹಳೆ ನೆನಪುಗಳವಲ್ಲ ಸುಮಧುರವಾದಂತ ನೆನಪುಗಳು, ಅದು ನಾವೇ ಅನುಭವಿಸ್ಬೇಕಾದ ಅನುಭವಿಸ್ಬೇಕಷ್ಟೇ. ಹಂಗಾಗಿ ಈಗ ಇದು ಏನಾದ್ರು ಲಸಿಕೆ ಪಸಿಕೆ ಲಸಿಕೆ ಅಂದಾಗ ನೋಡು ನಾನೇ ನಿನ್ನ ಕರೆದ್ಬಿಟ್ಟು ಹೇಳಬೇಕು ಅಂತ ಅನ್ಕೊಂಡಿದ್ದೆ ಶಂಕರಣ್ಣ. ಈಗ ಏನಾಗೈತೆ ಅಂತ ಅಂತಂದ್ರೆ, ಈ ಕಾಲ್ಬಾಯಿ ಜ್ವರ ಕಾಲ್ಬಾಯಿ ಜ್ವರ ಅಂತ ಹೇಳಿ ಕರಿತಾರ, FMD ಅಂತ ಹೇಳಿ ಕರಿತಾ ಇರ್ತಾರಲ್ಲ, ಅದಕ್ಕೆ ಈಗ ಲಸಿಕೆ ಶುರು ಮಾಡವ್ರೆ. ಯಾವಾಗಲಿಂದ? ಮೊನ್ನೆ ದಿವಸದಿಂದವ, ಗುರುವಾರದಿಂದವ. ಹೌದಾ? 23ನೇ ತಾರೀಕಿಂದವ. ಗುರುವಾರದಿಂದವ ಶುರು ಮಾಡವ್ರೆ. ಸಾಮಾನ್ಯ ಒಂದ್ ತಿಂಗಳು ಇರ್ತದಲ್ವಾ? ಒಂದ್ ತಿಂಗಳು ಅಂದ್ರೆ ಮುಂದಿನ ತಿಂಗಳು, ಮೇ ತಿಂಗಳು 22ನೇ ತಾರೀಕು ಇರ್ತದಂತೆ. ಆಮೇಲೆ ಈ ಬಿಸಿಲಲ್ಲಿ ಓಡಾಡೋದು ಸ್ವಲ್ಪ ಕಷ್ಟ, ಆಮೇಲೆ ಇಷ್ಟೊಂದು ಬಿಸಿಲಲ್ಲಿ ಲಸಿಕೆ ಇವೆಲ್ಲ ಹಾಕ್ಬಾರ್ದು ಅಂತ ಅಂತ ಅನ್ಕೊಂಡು ಈ ಸರಿ ಸ್ವಲ್ಪ ಟೈಮ್ ಟೇಬಲ್ ಚೇಂಜ್ ಮಾಡ್ಕೊಂಡ್ರು. ಬೆಳಗ್ಗೆ 5ವರೆಗೆ ಶುರು ಮಾಡ್ತಾರಂತೆ. ಅಷ್ಟು ಬೇಗ? 5ವರೆಗೆ ತಂಪತ್ತಲ್ಲ, 5ವರೆಗೆ ಹೋಗಿ ಬೆಳಗ್ಗೆ 5ವರೆಯಿಂದ 9 ಗಂಟೆ 9 ಗಂಟೆವರೆಗೂ ಅಲ್ಲ ಇಲ್ಲಿ ಅಟ್ಲೀಸ್ಟ್ ನಾವ್ ಹಿಂಗಾರೋ ಅಂತ ಇದ್ ಮಾಡ್ಕೊತೀವಿ ಶಂಕರಣ್ಣ. ಗುಲ್ಬರ್ಗ ಅಲ್ಲೆಲ್ಲ ಆಗ ಟೈಮಿಂಗ್ಸ್ ಚೇಂಜ್ ಮಾಡೋರಂತೆ ಆಫೀಸು ಅಂತ ಅಂದ್ರೆ ಬೆಳಗ್ಗೆ 8 ಗಂಟೆಯಿಂದ 1 ಗಂಟೆ ಅಷ್ಟೇ ಅಂತ. ಒಂಥರ ಒಪ್ಪತ್ ಮಾಡ್ದಂಗೆ ಡೈಲಿ. ಇದು ನೋಡು ಬಾರಿ ಒಂಥರ ಮಾರಕವಾದಂತ ರೋಗ ಶಂಕರಣ್ಣ. ಕಾಲ್ಬಾಯಿ ಜ್ವರ ಆಯ್ತಲ್ಲ, ಕಾಲ್ಬಾಯಿ ಜ್ವರ ಆಯ್ತಲ್ಲ, ಒಂದ್ ಸರಿ ಬಂದ್ಬಿಡ್ತು ಅಂತ ಅಂತಂದ್ರೆ ಎಲ್ಲವಕ್ಕೂ ಬರ್ತದೆ, ಎಲ್ಲವಕ್ಕೂ ಬರೋದು. ಒಂದು ನಷ್ಟ ಎಷ್ಟ್ ಮಾಡ್ತದಿದ್ದು ಹಾಲು ಕೂಡ ಹಸ್ಕೊಳಿದ್ದು ಅಂತ ಅಂದ್ರೆ ಹಾಲು ಇಲ್ಲ, ಇನ್ನೊಂದು ಹುಲ್ಲು ನೀರು ಕೊಡದಾನೆ ಇರ್ತೀಯ, ಅದು ಕೊಡ್ಲೇಬೇಕು. ಕಾಯಿಲೆ ಬಂದೈತೆ ಅಂತ ಅನ್ಕೊಂಡು ಅದಕ್ಕೆ ಔಷಧಿ ತಂದು ಕೊಡ್ಬೇಕು. ಇವೆಲ್ಲ ಮಾಡಿದ್ರೆ ಶಂಕರಣ್ಣ ಎಲ್ಲ ಬಂದು ಹುಷಾರಾಯ್ತು ಅಂತ ಇಟ್ಕ, ಆದ್ರೆ ಅದು ಚೇತರಿಸ್ಕೊಳಕ್ಲು. ನಿಶಕ್ತಿ ಒಂದು, ಹಾಲು ಕೊಡ್ತಾ ಇದ್ರೆ ಅರ್ಧನೂ ಇಲ್ಲ ಕಾಲಸನೂ ಇಲ್ಲ ಹಾಲು, ಆ ಮಟ್ಟಕ್ಕೆ ಬಂದ್ಬಿಡ್ತದೆ. ಕೂದಲೆಲ್ಲ ಒಂಥರ ಉದ್ದಕ್ಕೆ ಉದ್ದಕ್ಕೆ ನಿಂತ್ಕೊಂಡು ಗೂಬೆ ರೋಗ ಗೂಬೆ ರೋಗ ಅಂತ ಹಿಂಗಾಗ್ಬಿಟ್ಟು ಅದನ್ನ ಚೇತರಿಕೆ ಮಾಡುವಂತದ್ದು ಬಾರಿ ಕಷ್ಟ. ಈ ಕಾಲ್ಬಾಯಿ ಜ್ವರ ಬಂದ್ರೆ, ಕಾಲ್ಬಾಯಿ ಜ್ವರ ಬಂದ್ರೆ ಆಮೇಲೆ ಇದೇನ್ ಎಲ್ಲವಕ್ಕೂ ಬರಕಲ್ಲ ಶಂಕರಣ್ಣ. ಇದು ಗೊರಸೆ ಯಾವಕ್ಕಿರ್ತದ ಅಂತವಕ್ ಬರ ಅಂತದ್ದು. ಗೊರಸು ಅಂತ ಅಂದ್ರೆ ಈಗ ಹಸ ಮತ್ತೆ ಎಮ್ಮೆ, ಹಂದಿ, ಕುರಿ, ಮೇಕೆ, ಕುದುರೆ, ಕತ್ತೆ, ಇಂತ ಗೊರಸೆ ಯಾವ್ದಕ್ಕಿರ್ತದ ಇಂಥದ್ಕೆ ಬರ ಅಂತದ್ದು. ಇದಕ್ ಮಾತ್ರ ಇದು FMD ಅಥವಾ ಕಾಲ್ಬಾಯಿ ಜ್ವರ ಅನ್ನೋದು ಬರ ಅಂತದ್ದು. ಇದು ಬಂತು ಅಂತ ಅಂತ ಅಂದ್ರೆ ಬಾಯಿ ಕಾಲು ಎರಡರಲ್ಲೂ ಹುಣ್ಣಾಗ್ಬಿಡ್ತದೆ. ಅಂದ್ರೆ ಯಾಕಷ್ಟು ಮೇವ್ ತಿನ್ನಕಾಕಲ್ಲ, ಬರೀ ನಾಲ್ಕಲ್ಲಿ ಸಣ್ಣ ಗುಳ್ಳೆ ಆಗ್ಲಿ ನಮ್ಗೆ ಕಾಫಿ ಕುಡಿಯಕಾಕಲ್ಲ, ಊಟ ಮಾಡಕ್ಕಾಕಲ್ಲ, ಹಂಗೆ ಅವಕ್ಕೆ ಆಗ್ಬಿಡ್ತದೆ. ಇಡೀ ನಾಲ್ಗೆ ಒಸಡು ಆಮೇಲೆ ಇದೆಲ್ಲ ಅಂಗಳು ಪಂಗಳು ಎಲ್ಲ ಪೂರ್ತಿ ಹುಣ್ಣಾದಂಗ ಆಗ್ಬಿಟ್ಟು ಸಮಸ್ಯೆ ಆಗ್ಬಿಡ್ತದೆ. ಇಲ್ಲಿ ತಿನ್ನಕ್ಕೂ ಹಾಕಲ್ಲ, ಮುಂದಕ್ಕೆ ನಡೆಯಕ್ಕೂ ಹಾಕಲ್ಲ, ಈ ತರದ ಪರಿಸ್ಥಿತಿ ಆಗಿ ಹಂಗಾಗಿ ಆರ್ಥಿಕವಾಗಿ ಇಷ್ಟೊಂದು ನಷ್ಟ ಇದ್ರಲ್ಲಿ ರೈತರಿಗೆ ಆಯ್ತದೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರವ ಈಗ ಏನ್ 23ನೇ ತಾರೀಕಿಂದವ ಮುಂದಿನ ತಿಂಗಳು 22ನೇ ತಾರೀಕುವರೆಗೂ ಮಾಡ್ತಾರ ಶಂಕರಣ್ಣ, ಇದು ಪ್ರತಿಯೊಂದಕ್ಕೂ ಹಾಕಿಸ್ಕೊಳ್ಳೇಬೇಕು. ಈಗ ಪ್ರತಿಯೊಂದಕ್ಕೂ ಹಾಕಿ ಹಾಕಿಸ್ತಾರ ಅವರು, ಯಾಕೆ ಅಂತ ಅಂದ್ರೆ ಬಿಡೋದಿಲ್ಲ. ಈಗ ಅವ್ರ ತೋ ಲೆಕ್ಕ ಐತೆ, ಈಗ ಮನುಷ್ಯರು ಎಷ್ಟವ್ರೆ ಈ ದೇಶದಲ್ಲಿ ಆಯ್ತಾ, ಮಕ್ಕಳು ಎಷ್ಟವ್ರೆ, ಮುದುಕರು ಎಷ್ಟವ್ರೆ ಅಂತ ಹೆಂಗ್ ಲೆಕ್ಕ ಇಟ್ಕೊಂಡು ಅವು ಎಲ್ಲವ ಅವ್ರ ತೋ ಲೆಕ್ಕವೇ. ಅದೇ ಎಲ್ಲ ಕಿವಿಗೆಲ್ಲ ಹಿಂಗ ಹೊಡೆದವ್ರಲ್ಲ ಪಂಚ ಹೊಡೆದವ್ರೆ, ಈಗ ಶಂಕರಣ್ಣ ಮೇಲೆ ಇಷ್ಟೇ ಹಸ್ಕೊಳ್ಳವೆ, ಇಷ್ಟೇ ಕರ್ಗಳವೆ, ಅಣ್ಣನ ಮೇಲೆ ಇಷ್ಟವೆ ಅಂತೇಳಿ ಪ್ರತಿಯೊಂದು ಲೆಕ್ಕ. ಈಗ ಕರ್ಗಳಾದ್ರೆ ಶಂಕರಣ್ಣ 3 ತಿಂಗಳು ಒಳಗಡೆ ಇದ್ರೆ ಅವಕ್ಕೇನ್ ಬೇಕಾಗಿಲ್ಲ ಆಯ್ತಾ, ಅವಕ್ಕೆ ಹಾಕಬಾರ್ದು, ಹಾಕಕ್ಕಲ್ಲ. ಆಮೇಲೆ ಗಬ್ಬ ಪಬ್ಬ ಆಗಿದ್ರೆ ಅವಕ್ಕೂ ಹಾಕಕ್ಕಲ್ಲ, ಯಾಕೆ ಅಂತ ಅಂದ್ರೆ ಕರಿದ ಮೇಲೆ ಮತ್ತೆ ಪರಿಣಾಮ ಬೀರ್ತದೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕೋದಿಲ್ಲ. ಆದ್ರೆ ಹಂಗಂತ ಹೇಳ್ಬಿಟ್ಟು ಬಿಡಂಗೂ ಇಲ್ಲ ಅವ, ಮತ್ತೆ 1.5 ತಿಂಗಳಾದ್ಮೇಲೆ ಇನ್ನೊಂದ್ಸರಿ ಫಾಲೋ ಅಪ್ ಮಾಡ್ತಾರೆ. ಮಾಡ್ತಾರೆ. ಅಂದ್ರೆ ಈಗ 3 ತಿಂಗಳಾಗಿತ್ತು ಅಂತ ಇಟ್ಕ, ಈಗ ಮತ್ತೊಂದು 4 ತಿಂಗಳಾಗಿರ್ತದೆ, ಅವಾಗ ಹಾಕ್ಬೋದು. ಈಗ ಕಬ್ಬಾಗಿರೋದು ಅಷ್ಟೊತ್ತಿಗೆ ಹಾಕ್ತಾವ ಮತ್ತ ಹಾಕ ಅಂತ ಹಂಗೆ ಈ ತರ ಪ್ಲಾನ್ ಮಾಡ್ಕೊಂಡು ಮಾಡ್ಕೊಂಡ್ರ ಅಂತದ್ದು. ಹಂಗಾಗಿ 5 ಬಂದು ಬಾಗಲ್ ಬಡಿತವ್ರೆ, ನಾನು ಮಲ್ಕೊಂಡಿದ್ದೀನಿ ಪಲ್ಕೊಂಡಿದ್ದೀನಿ ಅಂತ ಅಲ್ಲ ಶಂಕರಣ್ಣ ಕತೆ ಹೇಳಂಗೆ ಇಲ್ಲ. ಇಂತಿಂತ ದಿನ ಇಂತಿಂತ ಊರಿಗೆ ಬರ್ತೀವಿ, ಇಷ್ಟ ಗಂಟೆಗೆ ಬರ್ತೀವಿ, ಇಷ್ಟ ಗಂಟೆ ಇಷ್ಟ ಗಂಟೆ ನಿಮ್ಮ ಊರಲ್ಲಿ ಲಸಿಕೆ ಹಾಕ್ತಿವಿ ಅಂತ ಇದೇ ತರ ಕಳೆದ ವರ್ಷ ಮಾಡಿದ್ ನೆನಪು ನನಗೆ. ಈ ಸಲ ಅದೇ ತರ ಮಾಡ್ತಾರಲ್ಲ? ಅದೇ ತರ ಮಾಡ್ತಾರೆ. ಈ ಸರಿ ಹಾಕಿದ್ಮೇಲೆ ಟೆಸ್ಟ್ ಮಾಡ್ತಾರಂತ ಆಮೇಲೆ ಇದಕ್ಕೆ ನಿರೋಧಕ ಶಕ್ತಿ ಎಷ್ಟು ಬಂದೈತೆ, ಏನ್ ಕತೆ, ಹೆಂಗಾಯ್ತೈತೆ, ಇವೆಲ್ಲನೂ ಲೆಕ್ಕಾಚಾರ ಹಾಕೊಂಡು ಶಂಕರಣ್ಣ ಮಾಡ್ತವ್ರಂತೆ. ಹಂಗಾಗಿ ನಾವು ನೋಡು ಏನೇ ಇದ್ರು ಅದ ಮಿಸ್ ಮಾಡ್ದಂಗೆ ಇದೊಂದು ಹಾಕ್ಸ್ಕೊಳ್ಳೇಬೇಕು. ಇಲ್ಲ ಈಗ ನಾನು ಮರೆಯಕ್ಕೆ ಬಿಡು, ಮೊನ್ನೆಯಿಂದಾನೆ ಶುರು ಆಗೈತೆ ಅಂತಂದೆ. ನನಗೂ ಈ ಡೈರಿ ಹತ್ರ ಹೋದಾಗ ಸರಿಯಾಗಿ ಮಾತಿಗೆಲ್ಲ ನಿಂತ್ಕೊಳ್ಳಲಿಲ್ವಲ್ಲ, ಹಂಗಾಗಿ ಸರಿ ಗೊತ್ತಾಗಿಲ್ಲ. ನೀನ್ ಹೇಳಿದ್ ಒಳ್ಳೇದಾಯ್ತು ಅಣ್ಣಯ್ಯ, ಹೆಂಗವ್ರು ಲಕ್ಷ್ಮಕ್ಕನ್ ಕರ್ಕ ಬಂದಿದೀನಿ. ಹೊಸಿ ಏನಾರು ತಣ್ಣಗಿರೋ ಪಾನಕವ ಅಥವಾ ಬಿಸಿ ಆಗಿರೋ ಕಾಫಿ? ಇಲ್ಲ ಇಲ್ಲ, ಅದು ನಮ್ದು ಕೆಂದಸಿತ್ತು ನೋಡು, ಕರ ಹಾಕಿತ್ತ ಅದಕ್ಕೆ ಗಿಣ್ಣ ಮಾಡೋರೆ. ಹೌದಾ? ರೊಟ್ಟಿ ಬತ್ತೈತಲ್ಲ ಮೆಲ್ಲ ಲಕ್ಷ್ಮಕ್ಕ, ಗಿಣ್ಣ ಮತ್ತೆ ರೊಟ್ಟಿ ರೊಟ್ಟಿ ನಡಿ ಬಾರ್ಸ್ಕೊ ಹೋಗೋಣ ನಡಿ. ಇದುವರೆಗೆ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳನ್ನು ಆಧರಿಸಿದ ಮಾತುಕತೆ ಮೂಡಿಬಂತು. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಜೆ ಲಕ್ಷ್ಮೀ. ಮೇ 9 ಅರಕಲಗೂಡು ತಾಲೂಕಿನ ಮಗ್ಗೆಮನೆ ಪ್ಲಾಂಟೇಷನ್ನಲ್ಲಿ ಹಮ್ಮಿಕೊಂಡಿರುವ ಪ್ರಗತಿಪರ ರೈತರ ಸಭೆ ಕುರಿತು ಬೆಳೆಗಾರರಾದ ಅರವಿಂದ ಭೂತನಕಾಡು ಅವರಿಂದ ಮಾಹಿತಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ಹಸಿರು ಆರ್ಗ್ಯಾನಿಕ್ಸ್ ಮತ್ತು ಹಸಿರು ಕೃಷಿ ಪ್ರವಾಸೋದ್ಯಮ ಚಿಕ್ಕಮಗಳೂರು. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೇಳುಗರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಪ್ರಗತಿಪರ ರೈತರ ಸಭೆ ಹಾಗೂ ಭವಿಷ್ಯದಲ್ಲಿ ಕೃಷಿ ಎನ್ನುವಂತಹ ಒಂದು ಬೃಹತ್ ಕಾರ್ಯಕ್ರಮವನ್ನು ಮೂಡಿಗೆರೆಯ ಹಸಿರು ಆರ್ಗ್ಯಾನಿಕ್ಸ್ ಅವರು ಆಯೋಜನೆಯನ್ನ ಮಾಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಸಿರು ಆರ್ಗ್ಯಾನಿಕ್ಸ್ನ ಮುಖ್ಯಸ್ಥರಾದ ಅರವಿಂದ ಭೂತನಕಾಡು ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮ್ಮ ದೇಶದಲ್ಲೇ ಅತ್ಯಂತ ದೊಡ್ಡ ಒಂದು ಕಾರ್ಯಕ್ರಮವನ್ನು ಕೃಷಿಗೆ ಸಂಬಂಧಪಟ್ಟ ಹಾಗೆ ಪ್ರಗತಿಪರ ರೈತರ ಸಭೆ ಮತ್ತು ಭವಿಷ್ಯದಲ್ಲಿ ಕೃಷಿ ಎನ್ನುವ ಒಂದು ಟೈಟಲ್ ಮೇಲೆ ತಾವು ಪ್ರಾರಂಭವನ್ನು ಮಾಡ್ತಾ ಇದ್ದೀರಿ. ಯಾವತ್ತು ನಡೀತಾ ಇದೆ ಇದು, ಎಲ್ಲಿ ನಡೀತಾ ಇದೆ? ಇದು ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ದೊಡ್ಡಮಗೆ ಗ್ರಾಮದ ಮಗ್ಗೆಮನೆ ಪ್ಲಾಂಟೇಷನ್ ಎಂಬಲ್ಲಿ ಮೇ 9 ನಡೀತದೆ. ಯಾವ ಉದ್ದೇಶದಿಂದ ನಡೀತಾ ಇದೆ ಇದು? ಈ ಕಾರ್ಯಕ್ರಮದ ಉದ್ದೇಶ ಎಲ್ಲಾ ಪ್ರಗತಿಪರ ಕೃಷಿಕರನ್ನು ಒಂದೆಡೆ ಸೇರಿಸಿಬಿಟ್ಟು ಕೃಷಿ ಬಗ್ಗೆ ಹೊಸದು ಅನ್ವೇಷಣೆ ಏನ್ ನಡೀತಾ ಇದೆ ಅದ್ರ ಬಗ್ಗೆ ನಾವು ಅವತ್ತಿನ ದಿವಸ ಆ ಕಾರ್ಯಕ್ರಮದಲ್ಲಿ ಅವರಿಗೆ ಹೇಳ್ಕೊಡ್ತಾ ಇದೀವಿ. ಏನೆಲ್ಲ ವಿಶೇಷತೆಗಳು ಒಂದು ದಿವಸದ ಕಾರ್ಯಕ್ರಮದಲ್ಲಿ ಇರುತ್ತೆ? ಇದು ಬೆಳಿಗ್ಗೆ 10 ಸಾಯಂಕಾಲ 6 ತನಕ ಇರುತ್ತೆ. ಇಲ್ಲಿ ಮೊದಲಿಗೆ ಈಗ ಬಂದ ರೈತರು ಅಲ್ಲಿ ಈಗ ಹಲವಾರು ಈಗ ಪೆಪ್ಪರು, ಕಾಫಿ, ಎಕ್ಸಾಟಿಕ್ ಫ್ರೂಟ್ಸ್, ಸ್ಯಾಂಡಲ್ವುಡ್ಡು, ಈ ತರದೆಲ್ಲ ಬೆಳೆಗಳು ಇದನ್ನೆಲ್ಲ ಅವರು ಭೇಟಿ ಕೊಡಬಹುದು. ಅಲ್ಲಿ ಚರ್ಚೆಗಳು ನಡೀತದೆ. ಆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅವರು ಬೆಳೆಗಳ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಬಹುದು. ಏನೆಲ್ಲ ವಿಶೇಷತೆಗಳು ಮಗ್ಗೆಮನೆ ಪ್ಲಾಂಟೇಷನ್ ಇದೆ? ಮಗ್ಗೆಮನೆ ಪ್ಲಾಂಟೇಷನ್ ಎಲ್ಲ ರೈತರಿಗೆ ಸಾಮಾನ್ಯವಾಗಿ ಈಗಾಗಲೇ ಗೊತ್ತಿದೆ. ಸೊ ಅವರಿಗೆ ಡಾಕ್ಟರೇಟ್ ಮತ್ತೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಸುಮಾರು 600 ಇರುವ ಈ ಜಾಗದಲ್ಲಿ ಮುಖ್ಯವಾಗಿ 1,000 ದನಗಳನ್ನು ಸಾಕ್ಬಿಟ್ಟು ಇಸ್ರೇಲ್ ಟೆಕ್ನಾಲಜಿಯಲ್ಲಿ ಹೊಸ ಮಾದರಿಯಲ್ಲಿ ಅವರು ಅದನ್ನ ಒಂದು ಡೈರಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅವ್ರದ್ದು ಡೈರಿ ಪ್ರಾಡಕ್ಟ್ಸ್ಗಳು ಅಷ್ಟೇ, ಬೇಕಾದಷ್ಟು ಇದೆ. ಇವತ್ತು ಬೇರೆ ಬೇರೆ ಕಡೆ ಅದನ್ನ ಮಾರ್ಕೆಟ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ವಿಶೇಷ ಬೆಳೆಗಳು ಈಗ ಮೆಕಡಮಿಯಾ ಇರ್ಬೋದು, ನಟ್ಮೆಗ್ ಇರ್ಬೋದು, ಕಾಫಿ, ಪೆಪ್ಪರು, ಹಣ್ಣಿನ ಬೆಳೆಗಳು, ಸುಮಾರು 200 ಗಂಧ ಮತ್ತೆ ಕಾಡ್ಮಮ್ ಎಲಕ್ಕಿ ಪ್ರೊಸೆಸಿಂಗು, ಅಡಿಕೆದು ಪ್ರೊಸೆಸಿಂಗು. ಸೊ ಇದನ್ನೆಲ್ಲ ರೈತರು ನೋಡಬಹುದು. ಈ ಒಂದು ಕಾರ್ಯಕ್ರಮದಲ್ಲಿ ಯಾವೆಲ್ಲ ಪ್ರಗತಿಪರ ಕೃಷಿಕರು ಭಾಗವಹಿಸಿ ರೈತರಿಗೆ ಮಾಹಿತಿಯನ್ನು ಮಾಡಿಕೊಡ್ತಾರೆ? ಇದು ಭವಿಷ್ಯದಲ್ಲಿ ಕೃಷಿ ಅಂತ ಕಾನ್ಸೆಪ್ಟ್ ಏನಿದೆ ಅದ್ರ ಬಗ್ಗೆನೆ ನಾವು ಹೆಚ್ಚು ಒತ್ತು ಕೊಡ್ತೀವಿ. ಮುಂದೆ ಕೃಷಿ ಹೇಗಿರುತ್ತೆ,